ಕೃಷಿ ಸಂಸ್ಥಾನ ಕೇಂದ್ರ ಕತ್ತಲಗೆರೆ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಎಲ್ಲ ಬೆಳೆಗಳನ್ನು ನಾವು ಬೆಳಿತೀವಿ, ಅಡಿಕೆ ಬೆಳಿತೀವಿ, ತೆಂಗು ಬೆಳಿತೀವಿ, ತರಕಾರಿ ಬೆಳಿತೀವಿ, ಎಲ್ಲದಕ್ಕೂ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಅದೇ ರೀತಿ ನಮ್ಮ ರೈತರು ಏನು ಮಾಡಿದ್ದಾರೆ, ಹೂ ಬೇಸಾಯ ಇದಕ್ಕಾಗಿ ಹೆಚ್ಚಾಗಿ ಒಲವು ಕೊಟ್ಟಿರ್ತಾರೆ. 12% ರೈತರು ಹೂ ಬೇಸಾಯದಲ್ಲಿ ಅವಲಂಬಿತರಾಗಿದ್ದಾರೆ. ಈ 12%ನಲ್ಲಿ ಅದರಲ್ಲಿ ಕೆಲವರು ಸ್ವಲ್ಪ ಜಾಗ ಇದ್ದತ್ರ ಆತರ ಭೂಮಿಯನ್ನು ಅಳವಡಿಸಿಕೊಂಡು ಹೂ ಬೇಸಾಯ ಮಾಡ್ತಾ ಇದ್ದಾರೆ. ಹೂ ಬೇಸಾಯದಲ್ಲಿ ಅಷ್ಟೇ ಒಂದು ಲಾಭದಾಯಕನೂ ಇದೆ, ಅಷ್ಟೇ ಒಂದು ಲಾಸ್ ಕೂಡ ಇದರಲ್ಲಿ ಇದೆ. ಯಾಕಂದ್ರೆ ನಾವು ಹೂವನ್ನ ಯಾವ ಬೇಕಾವ ಬೆಳೆಯಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಏನ್ ಮಾಡ್ತೀವಿ ನೋಡಪ್ಪ, ಇನ್ನು ಒಳ್ಳೆ ಇಳುವರಿ ಬರ್ಬೇಕಂದ್ರೆ ಅಥವಾ ಒಳ್ಳೆ ಫಸಲು ಸಿಗ್ಬೇಕಂದ್ರೆ ಒಳ್ಳೆ ಮಾರ್ಕೆಟ್ ರೇಟ್ ಇಡ್ಬೇಕಂದ್ರೆ ಟೈಮ್ ಸರಿ ನೋಡಿ ನೀನ್ ಪ್ಲಾಂಟಿಂಗ್ ಮಾಡಬೇಕು. ಯಾವ ಬೇಕಾಗ ಮಾಡಿದೆ ಅದರಲ್ಲಿ ಹೆಚ್ಚಿನ ಇಳುವರಿ ಕಂಡು ಬರೋದಿಲ್ಲ, ನಮಗೆ ಮಾರ್ಕೆಟ್ ರೇಟು ಸಿಗೋದಿಲ್ಲ. ಮುಖ್ಯವಾಗಿ ಹಬ್ಬ ಸಮಾರಂಭಗಳಲ್ಲಿ ಇಂತ ಇದರಲ್ಲಿ ಹೂ ಬೇಸಾಯ ಬಹಳ ಮುಖ್ಯ. ಹೂ ಬಿಡ್ಲಿಕ್ಕೆ ಒಣ ಕಂಡೀಷನ್ ಇರಬೇಕು, ಸ್ಟ್ರೆಸ್ ಕಂಡೀಷನ್ ಅಂತಾರೆ. ನಮಗೆ ಹಸುವಾದಾಗ ಹೆಂಗ್ ನಾವು ಊಟ ಮಾಡ್ತೀವೋ ಹಂಗೆ ಭೂಮಿಯಲ್ಲಿ ಒಣ ಪ್ರದೇಶ ಇರಬೇಕು. ಅಷ್ಟೇ ಕಡಿಮೆ ಪ್ರಮಾಣದ ನೀರದಲ್ಲಿ ಒಣ ಪ್ರದೇಶದಲ್ಲಿ ಹೂಗಳು ಚೆನ್ನಾಗಿ ಬರಲಿಕ್ಕೆ ಒಂದು ಸೂಕ್ತವಾದ ಒಂದು ಮಣ್ಣು, ಅದು ನೀರು ಚೆನ್ನಾಗಿ ಬಸ್ತು ಹೋಗಂತಾಗಿರ್ಬೇಕು. ಆಮೇಲೆ ಕೆಂಪು ಮಣ್ಣು ಮಿಶ್ರಿತವಾಗಿರ್ಬೇಕು. ಇಂಥ ಸಮಯದಲ್ಲಿ ನಾವು ಕೆಲವು ರೈತರುಗಳನ್ನು ನಾವು ಗಮನಿಸಿದ್ದೀವಿ, ನಮ್ಮ ಜಮೀನಿಗೆ ಯಾವ್ದಬೇಕು ಅಂಥ ಒಂದು ಹೂಗಳನ್ನು ಅವರು ಆಯ್ಕೆ ಮಾಡಿಕೊಂಡು ಬೆಳೀತಾ ಇದ್ದಾರೆ. ನಾವು ಫೀಲ್ಡಲ್ಲಿ ವಿಸಿಟಲ್ಲಿ ಅಲ್ಲೆಲ್ಲ ಹೋದಾಗೆಲ್ಲ ನೋಡ್ತೀವಿ, ಹೆಚ್ಚಾಗಿ ಸಾವಂತಿಗೆ ಬೆಳೀತಾ ಇದ್ದಾರೆ. ತದನಂತರ ಗುಲಾಬಿ, ಗುಲಾಬಿಯಿಂದ ಅದೇನು ನೋಡ್ರಿ, ಗುಲಾಬಿ ಹೂವು ಯಾರು ಇಷ್ಟಪಡೋಲ್ಲ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಚೆಂಡಿ ಹೂ ಬಿಡ್ರಿ, ಅದು ಹಬ್ಬ ಬರೋದಿನಗಳಲ್ಲಿ ಬಳಸ್ತಾರೆ. ಬಟ್ ಸಾವಂತಿಗೆ ಗುಲಾಬಿ ದಿನನಿತ್ಯ ಬಳಸ್ತಕ್ಕಂಥವು, ಅದಕ್ಕೆ ನಮ್ಮ ರೈತರು ಹೆಚ್ಚಿನ ಒಲವು ಕೊಟ್ಟು ಅವನ್ನ ಬೆಳೀತಿದ್ದಾರೆ. ಅದರಲ್ಲಿ ರೂಬಿ ಅಂತ ವೆರೈಟಿ ಇದೆ, ಸುಗರ್ ಬೇಬಿ ಅಂತ ಇದ್ದಾವೆ. ಸೊ ಇಂಥ ತಳಿಗಳು ಬಹಳ ಪ್ರಮುಖ ಪಾತ್ರ ವಹಿಸಿತು. ಅದರಲ್ಲಿ ಏನಪ್ಪ ಅಂತಂದರೆ, ಈ ಒಂದು ಹರಿಹರ ಭಾಗದಲ್ಲಿ ಮಲೆಬೆನ್ನೂರ ಹತ್ರ ಒಬ್ಬ ರೈತರು ಬಹಳ ಚೆನ್ನಾಗಿ ಬೆಳೀತಾರೆ ಅವರು, ಅದರಲ್ಲಿ ಲಕ್ಷ ಗಂಟ್ಲೆ ಆದಾಯ. ಅವ್ರು ಏನು ಮಾಡ್ತಾರೆ, ಸಾಯಂಕಾಲ 1 hour ಅಷ್ಟೇ ಕೆಲಸ, ಕಟ್ ಮಾಡೋದು ದಿನ ಮಾರ್ಕೆಟಿಗೆ ತಗೊಂಡು ಹೋಗೋದು. ಅವ್ರು ಹೇಳಿದರು, ಇಲ್ಲ ಸರ್ ನಮ್ಮ ಈ ಮೊದಲು ಮಾರ್ಕೆಟಿಗೆ ತಗೊಂಡು ಹೋಗ್ತೀವಿ, ಈಗ ನಾವು ಅದಕ್ಕೂ ಹೋಗಲ್ಲ ಸರ್, ಬಸ್ಸಲ್ಲಿ ಹಾಕಿ ಕಳಿಸ್ತೀವಿ. ಅವ್ರು ಆನ್ಲೈನ್ ಪೇಮೆಂಟು ಹಿಂಗೆಲ್ಲ ಹೇಳಿದರು ಅವರು. ಅದು ಒಂದು ಲಾಭದಾಯಕ ಬೆಳೆ ಆಗಿರೋದ್ರಿಂದ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಕೆಲವರು ಹೂ ಬೆಳೆ ಬೇಸಾಯನ್ನು ಅಳವಡಿಸಿಕೊಂಡಿದ್ದಾರೆ. ಬರೀ ಹೂ ಬೆಳೀತಾರೆ ಅವ್ರು ಕಡಿಮೆ, ಇದು ಕಪ್ಪು ಮಣ್ಣು ಸೂಕ್ತವಲ್ಲ. ಯಾಕಂದರೆ ಕಪ್ಪು ಮಣ್ಣಿನಲ್ಲಿ ಏನಾಗ್ತದೆ ಅಂದರೆ ನೀರು ಬಸ್ತು ಹೋಗೋದಿಲ್ಲ, ಅಂತ ಟೈಮಲ್ಲಿ ಬೇರುಗಳು ಕೊಳ್ತು ಹೋಗ್ಬಿಡ್ತಾವೆ. ಆಮೇಲೆ ನೀವು ಚೆಂಡು ಹೂವು ಅಂತ ಹೇಳ್ತೀರಲ್ಲ, ಚೆಂಡು ಹೂವು ಬೆಳೆಯೋದ್ರಿಂದ ಮಣ್ಣಿನಲ್ಲಿ ವಿಷ ಜಂತುಗಳು ಅವು ಸ್ವಲ್ಪ ಕಡಿಮೆ ಆಗ್ತದೆ. ಇಟ್ಸ್ ಎ ಹೈಲಿ ಪಾಯಿಸನಸ್ ಪ್ಲಾಂಟ್, ಒಂದು ವಿಷಭರಿತವಾದ ಒಂದು ಸಸ್ಯ ಅದು. ನೀವು ನೋಡ್ರಿ, ಎಲ್ಲ ಪ್ಲಾಂಟ್ಗಳಲ್ಲಿ ವಿಷ ಇರೋದಕ್ಕಿಂತ ಚೆಂಡು ಹೂಗಳಲ್ಲಿ ಹೆಚ್ಚಿನ ಒಂದು ವಿಷ ಅಂಶ ಕಂಡು ಬರ್ತದೆ. ಆದ್ದರಿಂದ ಅದನ್ನ ಪ್ರೊಟೆಕ್ಟಿವ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ನೋಡ್ರಿ, ದನಗಳು ತಿನ್ನಲ್ಲ ಅದನ್ನ, ಅಲಂಕಾರಿಕ ಬೆಳೆಗಳಿಗೆ ಮಾತ್ರ ಬೆಳೆಸ್ತಾರೆ, ದನಗಳು ತಿನ್ನೋದಿಲ್ಲ. ಯಾಕಂದ್ರೆ ಅದ್ರ ಗಂಟುಗಳಲ್ಲಿ ವಿಷ ಇರುತ್ತೆ, ಅದು ಸೂಕ್ಷ್ಮ ಜೀವಿಗಳು ಹಾಳಾಗಿ ಹೋಗ್ಲಿಕ್ಕೆ ಅದನ್ನ ಬಳಸ್ತಾರೆ, ಅಲಂಕಾರಿಕವಾಗಿ ಬಳಸ್ತಾರೆ. ವರ್ಷದ ಎಲ್ಲಾ ಕಾಲದಲ್ಲಿ ಹೂವಿನ ಬೆಳೆ ಬೆಳೆಯಬಹುದು. ಯಾವ ಹೂ, ಸೇವಂತಿಗೆ ಬೆಳಿಬಹುದು, ಗುಲಾಬಿ ಬೆಳಿಬಹುದು, ಮಲ್ಲಿಗೆ ಹೂ ಬೆಳಿಬಹುದು, ಅವೆರಡು ನಿರಂತರ. ಬಟ್ ಚೆಂಡು ಹೂ ಮಾತ್ರ ಯಾವ ಬೇಕೋ ನಾವು ಬೆಳಿಲಿಕ್ಕೆ ಆಗಲ್ಲ, ಅದು ಕಾಲ ಅಕ್ಟೋಬರ್ ನವೆಂಬರ್ ಅಲ್ಲಿ ಅದು ಬರ್ತದೆ ಇಳುವರೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮಗೆ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 9482814066 ಆಗಿರುತ್ತದೆ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಶಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3 ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9 ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಹಳೆಬೇರು ಹೊಸ ಚಿಗುರು ಕುರಿತು ಮಾತುಕತೆ. ಮಾತನಾಡಣ್ಣಯ್ಯ ಮಾತನಾಡು, ಏ ಮುತ್ತು ಏ ಗಿಳಿಯ ಮಾತನಾಡು. ಏನ್ ಶಿವಣ್ಣ, ಸಂಜೆ ಮೈ ಮೇಲೆ ಹಾಕೊಂಡು ಎತ್ಲಗ ಹೊರಟಂಗ ಐತಲಪ್ಪ. 4 ಎಕರೆ ರಾಗಿ ಹಾಕಿದ್ನ, ಚೆನ್ನಾಗೇನೋ ಐತೆ ಕಣವ. ಒಂದೇ ಸಮಕ್ಕೆ ಮಳೆ ಹಿಡ್ಕೊಂಡು ಹಳದಿ ಬಣ್ಣಕ್ಕೆ ತಿರುಗೈತಿ. ಸ್ವಲ್ಪ ಯೂರಿಯಾನಾದ್ರೂ ಹಾಕೋಣ ಅಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಗಂಗಣ್ಣನ ಹತ್ರ ಐತೆ ಅಂತ ಯಾರೋ ಹೇಳಿದ್ರು, ಸದ್ಯಕ್ಕೆ ಇಸ್ಕೊಂಬಂದು ಆಮೇಲೆ ಕೊಟ್ರಾಯ್ತು ಅಂತ ಕೇಳಕ್ ಹೋಗ್ತಾ ಇದೀನಿ ನೋಡವ. ಒಳ್ಳೇದಾಯ್ತು ಬಿಡಪ್ಪ, ನನಗೂ ಗಂಗಣ್ಣನ ಮನೆಯವರು ಬಸಕ್ಕರದಾರಲ್ಲಪ್ಪ, ಅಲ್ಲಿ ಒಂದ್ ಸ್ವಲ್ಪ ಕೆಲ್ಸ ಐತೆ, ನಾನು ನಿನ್ ಜೊತೆ ಬರ್ತೀನಿ ತಡಿಯಪ್ಪ. ಆಗೋ ಗೌರವಕ್ನು ಎಲ್ಲೋ ಹೊರಟಂಗ ಐತಲ್ಲ. ನಿನ್ನೇ ನೋಡಣ ಅಂತ ಹೊರಟಿದ್ದೀನಿ ಕಣವ. ನಾವಿಬ್ರು ಗಂಗಣ್ಣ ಮನೆ ಕಡೆ ಹೊರಟಿದ್ವಿ, ನನಗೊಂದ್ ಸ್ವಲ್ಪ ಕೆಲ್ಸ ಇತ್ತು. ಜಯಕ್ನು ನನ್ ಜೊತೆ ಬರ್ತೀನಿ ಇತ್ತು, ನೀನು ಬರ್ತೀಯನವ? ನನಗೂ ಏನ್ ಗನಂದರಿ ಕೆಲ್ಸ ಇಲ್ಲ, ನಾನು ಬರ್ತೀನಿ ನಡೀರಪ್ಪ. 4 ಜನ ಸೇರಿದ್ರೆ ಬದುಕೋ ಬಾಳ ವಿಷಯನಾದ್ರೂ ತಿಳಿಯುತ್ತೆ. ಓಹೋ ಅಗಳಪ್ಪ, ಇದೇನು ತ್ರಿಮೂರ್ತಿಗಳು ಒಟ್ಟಿಗೆ ನನ್ನ ಹತ್ರ ಬಂದಿದ್ದೀರಿ? ಯಾಕ್ ಗಂಗಣ್ಣ, ಬರ್ಬಾರ್ದಾಗಿತ್ತೇನು? ನಿನಗೇನಾರ ತೊಂದ್ರೆ ಆಯ್ತಾನಪ್ಪ? ಎಂತ ಮಾತು ಅಂತ ಆಡ್ತೀಯವ, ಮನುಷ್ಯ ಅಂದ್ರೆ ಸಂಜೀವಿ, ಒಬ್ಬರ ಮನೆಗೊಬ್ರು ಹೋಗೋದೆ ಬರೋದೆ. ರಾಗಿಗೆ ಯೂರಿಯಾ ಸಿಗ್ತಾ ಇಲ್ಲ, ಅಂಗಡಿಗೆ ಹೋಗ್ತಾರಣ ಅಂದ್ರೆ 4 ಅಂಗಡಿಲಿ 4 ಕಾಳಿಲ್ಲ. ಹುಡುಕಿ ಹುಡುಕಿ ಸಾಕಾಗೋಯ್ತು ನೋಡಪ್ಪ. ಯೂರಿಯಾದು ಒಂದ್ ದೊಡ್ಡ ಕತೆ ಐತೆ ಬಿಡು, ಬಂತು ಅನ್ನೋದ್ರೊಳಗೆ ಹೋಯ್ತು ಹೋಯ್ತು ಅಂತ ಖಾಲಿ ಆಗತ್ತೆ. ಅವಾಗೆಲ್ಲ ಹಂಗಿರ್ಲಿಲ್ಲ ಬಿಡಪ್ಪ, ಎಷ್ಟ್ ಬೇಕು ಅಷ್ಟ್ ಸಿಗ್ತಾ ಇತ್ತು. ಓ ಗೌರಕ, ಅದೊಂದ್ ಕಾಲ ಇದೊಂದ್ ಕಾಲ ಕಣವ. ಅವಾಗ ಸಗಣಿಗೂ ಬರ ಇರ್ಲಿಲ್ಲ ನೋಡು, ಹಂಗಾದ್ರೆ ಈ ಸೀಮೆ ಗೊಬ್ಬರದ ಅವಶ್ಯಕತೆ ಇರ್ಲಿಲ್ಲ ನೋಡವ. ನಮ್ಗೆ ನಮ್ಮೂರಲ್ಲಿ ದಿವ್ಸಕ್ಕೆ 4 ಅಂಗಡಿ 4 ಲೋಡ್ ಗೊಬ್ಬರ ಬರುತ್ತೆ, ಬಂದು ಒಂದು ಮಧ್ಯಾಹ್ನ ಖಾಲಿ ಆಗತ್ತೆ ಅಂತೀನಿ. ಓ, ಒಂದೂರಿಗೆ ಒಂದ್ ದಿವ್ಸಕ್ಕೆ 4 ಲೋಡ್ ಅಂದ್ರೆ ಎಷ್ಟ್ ಹಳ್ಳಿ ಎಷ್ಟ್ ಲೋಡು? ಅಯ್ಯೋ ಏನ್ ಕತೆ, ಎಷ್ಟ್ ಬೇಕಾಗತ್ತೆ? ನೆನಸ್ಕೊಂಡ್ರೆ ಭಯ ಆಗತ್ ನೋಡಪ್ಪ ನನ್ಗೆ. ಲೆಕ್ಕ ಹಾಕಂತ ಕುಂತ್ರೆ ಜೀವ ಜಲ್ ಅನ್ನುತ್ತೆ. ಎಷ್ಟು ದುಡ್ಡು ಆಗುತ್ತೆ, ಏನ್ ಕತೆ, ದುಡ್ಡಿನಲ್ಲಿ ಇಲ್ಲವ ಭೂಮಿ ಕತೆ ಏನು ಅಂತೀಯ? ಏನು ಮಾಡಕ್ಕಾಗತ್ತೆ ಗಂಗಣ್ಣ, ಅದನ್ ಬಿಟ್ರೆ ಗತಿ ಇಲ್ಲ. ನಿನ್ನ ಹತ್ರ ಸ್ವಲ್ಪ ಯೂರಿಯಾ ಐತೆ ಅಂತ ಯಾರೋ ಹೇಳಿದ್ರು, ಸದ್ಯಕ್ಕೆ ಆಗವಷ್ಟು ಕೊಟ್ಟಿರ್ತೀಯ ಅಂತ ಕೇಳಕ್ ಬಂದೆ ನೋಡಪ್ಪ. ಆಯ್ತು ಹೇಳ ಮಾರಯ್ಯ, ಮಹಾರಾಜ್ನ ತಗೊಂಡೋಗು. ಯಾರ್ ಬೇಡ ಅಂತಾರೆ, ಕೊಡೋದು ತಗೊಳ್ಳೋದು ಇದ್ದದ್ದೇ. ಅಲ್ಲ ಶಿವಣ್ಣ, ಈ 4 ವರ್ಷದಿಂದ ಬೀಳ್ ಬಿದ್ದು ಹೊಲನೆಲ್ಲ ಪೈಪೋಟಿ ಮೇಲೆ ರಾಗಿ ಹಾಕಿ ಬೆಳೆದ್ ಬಿಟ್ರಲ್ಲ, ಇದ್ ಏನ್ ಹಿಂಗಾದ್ರೆ ಏನ್ ಕತೆ ಅಂತೀನಿ. ನೀವ್ ಹೇಳೋದು ನಿಜ, ಯಾವಾಗ ಸರ್ಕಾರದವರು ಬೆಂಬಲ ಬೆಲೆಗೆ ರಾಗಿ ತಗೊಂತೀನಿ ಅಂತ ಶುರು ಮಾಡಿದ್ರು, ಅವಾಗಿನಿಂದ ರಾಗಿ ಬೆಳೆಯೋ ಜಾಗನೂ ಜಾಸ್ತಿ ಆಯ್ತು. ಇಲ್ಲ ಅಂದ್ರೆ ರಾಗಿನ್ ಕೇಳೋರ್ ಯಾರಿದ್ರಪ್ಪ? 1,500 ಕ್ವಿಂಟಾಲು ಅಂತ ಹೇಳ್ತಾರೆ, ಹಾಕಿದ ಖರ್ಚು ಬರ್ತಾ ಇಲ್ಲಪ್ಪ. ಅದಕ್ಕೆ ಅಲ್ವೇ ರೈತರಿಗೆ ತೊಂದರೆ ಆಗಬಾರದು ಅಂತ ಸರ್ಕಾರದವರು ಬೆಂಬಲ ಬೆಲೆ ಘೋಷಣೆ ಮಾಡಿರೋದು. ಅಯ್ಯೋ ಅದೇನ್ ಸಬ್ಸಿಡಿನೋ ಅದೇನ್ ಬೆಂಬಲ ಬೆಲೆನೋ, ಸ್ವಲ್ಪ ಅರ್ಥ ಆಗಂಗ್ ಬಿಡಿಸಿ ಹೇಳ ಮರಯ್ಯ. ಅದು ಅಂಕಣವ, ಸರ್ಕಾರ ಇಂತಿಂತ ಬೆಳೆಗೆ ಇಂತಿಷ್ಟು ಬೆಂಬಲ ಬೆಲೆ ಅಂತ ನಿಗದಿ ಮಾಡಿತಿ. ಮಾರ್ಕೆಟ್ನಲ್ಲಿ ರೇಟ್ ಕಡಿಮೆ ಆದ್ರೂ ನಿಗದಿ ಮಾಡಿದ ರೇಟ್ಗೆ ಸರ್ಕಾರನೇ ಕೊಂಡ್ಕೊಳ್ಳುತ್ತೆ. ಹೌದೌದು, ಆದ್ರೂ ಸರ್ಕಾರ ಕೊಳ್ಳುತ್ತೆ ಅಂತ ಎಲ್ಲರೂ ಒಂದೇ ಬೆಳೆಯೋದ್ ಬೆಳೆಯೋದು ಎಷ್ಟ್ ಸರಿ ಅಂತೀನಿ ನಾನು. ಹೌದು ಗೌರಕ್ಕ, ತಗಣ ಮಾತೈತೆವ ಇದು. ಗುಂಪ್ನಲ್ಲಿ ಗೋವಿಂದ ಅಂತ ಇಡೀ ದೇಶನೇ ಒಂದೇ ಬೆಳೆ ಬೆಳೆದ್ರೆ ಸರ್ಕಾರ ತಾನೆ ಏನ್ ಮಾಡತ್ರಪ್ಪ? ಮತ್ ಇನ್ನೇನ್ ಮಾಡು ಅಂತ ಹೇಳ್ತೀಯವ? ನಮಗ್ ಗೊತ್ತಿರೋದ್ ನಾವು ಬೆಳಿತೀವಿ. ಹೊಸ ಬೆಳೆ ಯಾವ್ದು, ಬೀಜ ಎಲ್ಲಿ ಸಿಗುತ್ತೆ, ಗಿಡ ಎಲ್ಲಿ ಸಿಗುತ್ತೆ, ಬೆಳೆಯೋದ್ ಹೆಂಗೆ, ಮಾರೋದ್ ಹೆಂಗೆ, ಇದೆಲ್ಲ ಗೊತ್ತಾಗ್ಬೇಕಲ್ಲ ನಮಗೆ. ಅದ್ ಯಾಕಂಗಂತ ಶಿವಣ್ಣ, ಈ ಕಾಲದಾಗ ಏನಪ್ಪ ಜನ ಎಂತೆಂತ ಬೆಳೆ ಬೆಳಿತಾರ? ನಮ್ ನೆಂಟ್ರು ರಾಜನಹಳ್ಳಿ ಮುದ್ದಪ್ಪ, ನಮ್ ತಾಲೂಕಿಗೆ ಮೊದ್ಲು ದಾಳಿಂಬೆ ಬೆಳೆ ಬೆಳೆದು ಕೋಟ್ಯಾಂತರ ರೂಪಾಯಿ ಮಾಡಿದ. ದಾಳಿಂಬೆಗೆ ಬರಬಾರದ ರೋಗ ಬಂತು, ಹಾಳಾತು. ಅವನೇನ್ ಸುಮ್ಮನಾದ್ನ, ಮೆಣಸಿನ ಬಳ್ಳಿ ಹಾಕಿದ, ಹೋದ ವರ್ಷ 20 ಲಕ್ಷ ರೂಪಾಯಿ ಮೆಣಸು ಮಾಡ್ದ ಅಂತೀನಿ. ಓಹೋ, ನಮ್ಮ ಊರ್ ಕಡೆಗೂ ಒಬ್ರು ಹಿಂಗೆ ಇದಾರೆ, ರಾಗಿ ಜೋಳ ಮನಿಗಾಗುವಷ್ಟು ಬೆಳ್ಕೊಂತಾರೆ, ಮಿಕ್ಕಿದ್ದಿನ ಪಪ್ಪಾಯಿ ಸೀಬೆ ಸಪೋಟ ಎಂತೆಂತದೋ ಹಣ್ಣುಗಳು ಬೆಳೆದು ಬೆಂಗಳೂರು ಮುಂಬಾಯಿ ಎಲ್ಲಾ ಕಡೆ ಮಾರ್ತಾರೆ. ಓ ಕರೆಕ್ಟ್ ಗೌರಕ್ಕ, ಇಲ್ಲೇ ನಮ್ಮ ಪಕ್ತೂರವರು ಒಬ್ರದಾರೆ, ರೇಷ್ಮೆ ಬೆಳೆದು ತಿಂಗಳ ತಿಂಗಳ ಸರ್ಕಾರಿ ಸಂಬಳ ಎಣಿಸ್ಕೊಂಡಂಗ್ ದುಡ್ಡು ಎಣಿಸ್ಕೊಂತಾರೆ ಅಂತೀನಿ. ಅವ್ರ ಯಾರೋ ಕುರಿ ಶೆಡ್ನು ಮಾಡಿದಾರಂತವ. ಹೌದೌದೌದು, ನಮ್ಮ ಪರಿಚಯದವರೊಬ್ರು ಕೋಳಿ ಫಾರಂ ಮಾಡಿದಾರಪ್ಪ. ಅದು ಯಾವುದೋ ಕಂಪನಿ ಅಂತೆ. ಮರಿ ಅವರೇ ಕೊಡ್ತಾರಂತೆ, ಆಹಾರ ಅವರೇ ಕೊಡ್ತಾರಂತೆ, ಔಷಧಿನೂ ಕೊಡ್ತಾರಂತೆ. ಸಾಕಾದಷ್ಟೇ ಇವ್ರ ಕೆಲಸ, ಅವರೇ ಬಂದು ತಗೊಂಡು ಹೋಗ್ತಾರಂತೆ. ಇದು ನೋಡ್ರಿ, ಈಗ ಸಂತೆಯಲ್ಲಿ ಹೊರಂಗಿಲ್ಲ, ಹೊತ್ತು ಮಾರಂಗಿಲ್ಲ, ತಿಂಗಳ ತಿಂಗಳ ದುಡ್ಡು ಇದೆಂಗ. ಈಗ ನೋಡ್ತಾ ಹೋದ್ರೆ ನಾವೇ ಹಿಂದುಳಿದಿದ್ದೇವೆ ಅಂತೆ ಆಯ್ತು. ಅದೇ ರಾಗಿ, ಅದೇ ಜೋಳ, ಆದ್ರೆ ಆಯ್ತು ಹೋದ್ರೆ ಹೋಯ್ತು. ಆದ್ರೂ ಇದಕ್ಕೆಲ್ಲ ಖರ್ಚೇನು ಒಂದಿಷ್ಟಾಗುತ್ತಾ ಅಂತೀನಿ ನಾನು. ಅದು ನಿಜ ಕಣವ, ಗಿಡಿ ಎಲ್ಲಿ ಸಿಕ್ತಿತ್ತು, ಎಂತ ತಳಿನು, ಎಲ್ಲಿ ತರಬೇಕು, ಹೆಂಗ್ ತರಬೇಕು, ಹೆಂಗ್ ಬೆಳಿಬೇಕೋ, ನಮ್ಮಿಂದ ಆಗೋ ಕೆಲ್ಸ ಅಲ್ಲ ಅಂತೀನಿ ನಾನು. ದೂರ ದೂರ ಅಂತ ಎದ್ರಿಕೆ ಕೂತ್ಕೊಂಡ್ರೆ ನಡಿಯಕಾಗತ್ತೆ ನವ್ವಾ? ಎಲ್ಲಾ ಪ್ರಯಾಣನು ಮೊದಲನೇ ಹೆಜ್ಜೆಯಿಂದನೇ ಶುರುವಾಗದು. ಧೈರ್ಯ ಮಾಡಿದ್ರೆ ತಾನೇ ಜಾಗ ತಲುಪಕ್ಕಾಗತ್ತೆ. ಹೌದು, ಈಗೇನ್ ಹಿಂದಿನ ಕಾಲದಂಗ ಅಲ್ಲ. ಸರ್ಕಾರದಲ್ಲಿ ಈಗೇನ್ ಬೇಕಾದಷ್ಟು ಸ್ಕೀಮ್ಗಳಿವೆ. ಗಿಡ ಹಾಕಕ್ಕಂತ ಉದ್ಯೋಗ ಖಾತ್ರಿಲಿ ಹಣನೂ ಸಿಗುತ್ತೆ. ಮೆಣಸು, ಏಲಕ್ಕಿ ಬೆಳಿತೀವಿ ಅಂದ್ರೆ ಸಾಂಬಾರ್ ಮಂಡಳಿ ಐತೆ. ಅಲ್ಲಿ ತನಕ ಯಾಕೆ, ತೋಟಗಾರಿಕೆ ಇಲಾಖೆನೇ ಐತೆ, ಅವರೇ ಬೇಕಾದಷ್ಟು ಮಾಹಿತಿ ಕೊಡ್ತಾರೆ. ಕುರಿ ಮೇಕೆ ಹಸು ಸಾಕ್ತಿವಿ ಅಂದ್ರೆ ವೆಟರ್ನರಿ ಇಲಾಖೆ ಸಲಹೆ ಸೂಚನೆ ಕೊಡುತ್ತೆ. ಸಾಲ ಕೊಡಕ್ಕೆ ಬ್ಯಾಂಕ್ ಐತಿ. ಇನ್ನೇನು ಬೇಕು ಅಂತೀನಿ? ಅದೇನ ಸರಿ ಶಿವಣ್ಣ, ಎಲ್ಲಾರು ಇದನ್ನೇ ಮಾಡ್ತಾ ಕೂತ್ರೆ ರಾಗಿ ಭತ್ತ ಬೆಳೆಯಾರ ಯಾರಪ್ಪ? ಜನ ಊಟಕ್ಕೆ ಏನ್ ಮಾಡ್ತಾರೆ? ಅದಕ್ಕೆ ಹೇಳೋದು, ಯಾವುದು ಅತಿ ಆಗ್ಬಾರ್ದು. ಆಹಾರನೂ ಆಗ್ಬೇಕು, ಹಣನೂ ಬರಬೇಕು, ಆ ತರ ಯೋಚನೆ ಮಾಡ್ಬೇಕು. ಹೌದು, ಸುಮ್ನೆ ಅವ್ರಿವ್ರು ಮಾಡಿದ್ರು ಅಂತ ನಾವು ಮಾಡಕ್ಕಾಗಲ್ಲ. ಮೊದಲು ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬೇಕು, ವಿಚಾರ ತಿಳ್ಕೊಳ್ಬೇಕು ಕಣಪ್ಪ. ಅದಕ್ಕೇನಂತೆ, ಬೇಕಾದಷ್ಟು ಇಲಾಖೆಗಳಿವೆ, ಇಲಾಖೆಗಳಲ್ಲಿ ಇದಕ್ಕಾಗಿ ತರಬೇತಿನೂ ಇದಾವೆ. ಅದ್ರ ಪ್ರಯೋಜನ ಪಡ್ಕೊಂಡ್ರೆ ಆಯ್ತಪ್ಪ. ಒಂದ್ ಕೆಲಸ ಮಾಡೋಣ, ನಾನು ಗಂಗಣ್ಣ ನಾಳೆ ಪಟ್ಟಣಕ್ಕೆ ಹೋಗ್ತೀವಿ, ಎಲ್ಲಾ ಇಲಾಖೆಗೆ ಹೋಗಿ ಮಾಹಿತಿ ತಗೊಂಡು ಬರ್ತೀವಿ. ಹೋಗ್ ಬರ್ರಪ್ಪ. ಅವರು ಏನ್ ಹೇಳ್ತಾರೆ ಕೇಳ್ಕೊಂಡು ಮುಂದೆ ನಾವೇನ್ ಮಾಡಬಹುದು ಅಂತ ಯೋಜನೆ ಮಾಡೋಣ. ಹಳ್ಳಿ ಜನ ಸೇರಿಸೋಣ, ಚರ್ಚೆ ಮಾಡೋಣ, ಆಗ್ಲೇ ಅದನ್ನೆಲ್ಲ ಮಾಡಿರೋ ಅಂತ ರೈತರನ್ನು ಕರ್ಸೋಣ, ಅವ್ರ ಹತ್ರನು ಮಾತಾಡೋಣ. ಆಯ್ತು ಬಿಡಪ್ಪ, ಆಗ್ಬೋದು, ತಗೊಳಪ್ಪ, ಕರ್ಸೋಣ. ಮುಂದಿಟ್ಟ ಹೆಜ್ಜೆಯ ಹಿಂದಿಡೋದ್ ಬೇಡ್ರಪ್ಪ. ಹೇಳ್ತಾರಲ್ಲ, ಗಾಳಿ ಬಂದಾಗ ತೂರು, ದಾರ ಬಂದಾಗ ಮಾರು. ಏನೋ ಎಲ್ಲಾರು ಮನಸ್ಸು ಮಾಡಿ ನಿರ್ಧಾರ ಮಾಡ್ಬಿಟ್ಟಿದೀವಿ, ಈಗ ಕೆಲ್ಸ ಮುಂದುವರಿಯೋದನ್ನ ನೋಡೋಣ. ಏನಂತೀರಾ? ಹೌದೌದು, ಜಯ ಕೇಳಿದ ಮಾತಿಗೆ ನೀವೇನಂತೀರಪ್ಪ? ಯಾಕಾಗಬಾರ್ದು, ನಡೀರಿ ಹೋಗೋಣ. ಹಳೆ ಬೇರು ಹೊಸ ಚಿಗುರು ಎರಡು ಸೇರಿ ನಮ್ ಬದುಕು ನಾಲ್ಕು ಜನ ಸುಂದರವಾಗಲಿ, ಸುಭಿಕ್ಷವಾಗಲಿ. ಹೌದು, ನಡೀರಿ ಹೋಗೋಣ. ಇದುವರೆಗೂ ಹಳೆಬೇರು ಹೊಸ ಚಿಗುರು ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಪೀಲಾಪುರದ ಆರ್ ಕಂಠೇಶ್ ಹಾಗೂ ಹೆಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಡಾಕ್ಟ್ರೇ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 times ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೇ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ ಹೈನುಗಾರಿಕೆ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಹತ್ತಿಗೆರೆ ಗ್ರಾಮದ ಕೃಷಿಕ ಹೆಚ್ ಕೆ ದೇವರಾಜ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ತಾಲೂಕು ಹತ್ತಿಗೆರೆ ಗ್ರಾಮದ ಪ್ರಗತಿಪರ ಕೃಷಿಕರಾದ ಹೆಚ್ ಕೆ ದೇವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ದೇವರಾಜ್ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ಆಗಿದ್ರೆ ಈ ಕೃಷಿ ಬದುಕಿಗೆ ಬಂದಲ್ಲ ಎಷ್ಟು ವರ್ಷ ಆಯ್ತು ಸರ್? ನಾವು ಕೃಷಿ ಬದುಕಿಗೆ ಬಂದು 20 years ಆಯ್ತು ಸರ್. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು ಸರ್? ಫಸ್ಟು ಜೀವನಕ್ಕೆ ನಾವು ವೃತ್ತಿರಂಗ ಆಯ್ಕೆ ಮಾಡ್ಕೋಬೇಕಾಯ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರದು ಜಮೀನು ಇರೋದ್ರಿಂದ ನಾವು ಅವಾಗ ಇನ್ನು ಯಾವುದೇ ವೃತ್ತಿರಂಗ ನಮ್ಮಲ್ಲಿ ಇರದೇ ಇರೋದ್ರಿಂದ ನಾವು ಮೂಲತಃವಾಗಿ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ನಾವು ಕೃಷಿಯನ್ನು ಆಯ್ಕೆ ಮಾಡ್ಕೊಂಡ್ವಿ. ಅದರಲ್ಲಿ ರೈತನ ಬೆನ್ನೆಲುಬಾದಂಥ ಹೈನುಗಾರಿಕೆ ಉತ್ತಮ, ಅವನಿಗೆಲ್ಲ ರೀತಿಯಲ್ಲಿ ಕೈ ಹಿಡಿಯುತ್ತೆ, ಕೃಷಿಗೆ ಪೂರಕವಾಗಿರುತ್ತೆ ಅಂತೇಳಿ ಅದನ್ನು ನಾವು ಅವಲಂಬಿಸಿದ್ವಿ. ಸರ್, ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರಿ ಸರ್? ನಾವು ನಮ್ಮ ವಿದ್ಯಾಭ್ಯಾಸ ಡಿಪ್ಲೊಮಾ ಅಗ್ರಿಕಲ್ಚರ್ ಅವರಿಗೆ ಮಾಡಿದ್ವಿ ಸರ್. ಈ ಹೈನುಗಾರಿಕೆ ಒಂದೇ ಮಾಡ್ತಾರ ಅಥವಾ ಈ ಹೈನುಗಾರಿಕೆ ಜೊತೆಗೆ ಕೃಷಿ ಭೂಮಿ ಇದ್ದು ಕೃಷಿನೂ ಮಾಡ್ತಾ ಇದ್ರ ಸರ್? ಸರ್, ಹೈನುಗಾರಿಕೆ ಜೊತೆಗೆ ಕೃಷಿ ಭೂಮಿ ಇದೆ, ಕೃಷಿನೂ ಮಾಡ್ತೀವಿ. ಏನೇನು ಬೆಳೆ ಬೆಳಿತೀರ ಸರ್? ಮೊದಲೇ ಎಲ್ಲ ಭತ್ತ ಅಡಿಕೆ ಇವೆಲ್ಲ ಬೆಳಿತಿದ್ವಿ ಸರ್. ಈಗ ಮೇಜರ್ ಕ್ರಾಪ್ ಅಡಿಕೆ, ಅದರಲ್ಲಿ ಕಾಳು ಮೆಣಸು ಮಾಡ್ಕೊಂಡಿದ್ದೀವಿ ಸರ್. ಅಡಿಕೆಯಿಂದ ನಾವೇನು ಮಾಡ್ತೀವಿ ಅಂದರೆ ನಾವು ಸಾವಯವ ಕೊಡ್ತಾ ಇದ್ದೀವಿ. ನಮ್ಮದೇ ಆದ ತ್ಯಾಜ್ಯ ಬರ್ತಕ್ಕಂಥ ಸಗಣಿಯನ್ನು ಅದಕ್ಕೆ ವರ್ಷಕ್ಕೊಂದು ಸರಿ ನಾವು ಅಡಿಕೆ ಗಿಡಗಳಿಗೆ ನೀಡ್ತೀವಿ. ಹಾಗೂ ಗಂಜಲ ಬರ್ತದಲ್ಲ, ಅದನ್ನು ವಾರಕ್ಕೊಂದು ಸರಿ ನಮ್ಮ ಟ್ಯಾಕ್ಟ್ರೀಸ್ ಮೂಲಕ ತಗೊಂಡೋಗಿ ಭೂಮಿಗೆ ಉಣಿಸ್ತೀವಿ ಸರ್. ಈ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡಬೇಕಾದ ದೃಷ್ಟಿಯಿಂದ ನಾವು ಸಾವಯವ ಕೃಷಿಗೆ ಒತ್ತು ಕೊಡ್ತೀವಿ. ಯಾಕೆ ಈ ಸಾವಯವ ಕೃಷಿ ಮಾಡ್ಬೇಕಂತ ಆಸಕ್ತಿ ಬಂತು ಸರ್? ಇದೇ ರೀತಿ ಹೋದ್ರೆ ಮನುಷ್ಯ ಮುಂದೊಂದಿನ ಭೂಮಿ ಬರುಡಾಗುತ್ತೆ. ಇವನು ಹಾಕತಕ್ಕಂಥ ಕೆಮಿಕಲ್ ಗೊಬ್ಬರದಿಂದ ಬರುಡಾಗಿ ಮೇಲೆ ಆ ಭೂಮಿ ತಾಯಿಲಿ ಯಾವುದೇ ಫಸಲು ಬರಲ್ಲ. ಆ ಸ್ಥಿತಿ ಬರೋ ಒಂದು ಮುನ್ಸೂಚನೆ ನನಗೆ ಗೊತ್ತಾಗುತ್ತೆ. ಆ ಒಂದು ಇದರಿಂದ ನಾನು ಕೃಷಿ ಇಲಾಖೆ ಮತ್ತು ನಮ್ಮ ತೆರಳಬಾಳು ಕೃಷಿ ವಿಜ್ಞಾನದಿಂದ ಯಾವಾಗಲೂ ನಂಟಿರೋದ್ರಿಂದ ನಾನು ಇದಕ್ಕೆ ಒತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ ಸರ್, ಸಾವಯವ ಕೃಷಿಗೆ. ಆಮೇಲೆ ನಾವು ಮಳೆಗಾಲದಲ್ಲಿ ಡೈ ಹೆಂಚ ಹಾಕ್ತೀವಿ. ಡೈ ಹೆಂಚ ಹಾಕಿದ್ರಿಂದ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ಅದನ್ನು ಭೂಮಿಯಲ್ಲಿ ಮಲ್ಚಿಂಗ್ ಮಾಡಿ ಭೂಮಿಯೊಳಗೆ ಸೇರ್ಪಡೆ ಮಾಡ್ತೀವಿ ಸರ್. ಮತ್ತು ಈ ಅಡಿಕೆ ಕಾಳುಮೆಣಸು ಬೆಳೀತಾ ಇದೆ ಅಂತಂದ್ರೆ ಇದು ಚೆನ್ನಾಗಿ ಲಾಭ ತಂದು ಕೊಡ್ತಾ ಇದೆಯಾ ನಿಮಗೆ? ಹ್ಞೂ ಸರ್, ಅಡಿಕೆ ನಮಗೆಲ್ಲ ಉತ್ತಮ ಕೈ ಹಿಡಿತು. ಯಾಕಂದರೆ ಹಿಂದೆಲ್ಲ ನಾವು ಭತ್ತ ಬೆಳಿಬೇಕಾದ್ರೆ ನಮ್ಮ ಭಾಳ ಕೈ ಸುಟ್ಕೊಂತಿದ್ವಿ. ಆ ಮುಂದೆ ದೃಷ್ಟಿಯಿಂದ ನಾವು ವಾಣಿಜ್ಯ ಉದ್ಯಮಕ್ಕೆ ಬಂದು ಭತ್ತ ನಮಗೆ ಕೈ ಹಿಡಿದೆ. ಕಾಳುಮೆಣಸು ಉತ್ತಮ ಸರ್, ಅದನ್ನು ನಾವು ಅದಕ್ಕೆ ಬಳ್ಳಿ ಹಬ್ಬಿಸಿದ್ವಿ. ಇನ್ನೂ ಸುಮಾರು ಒಂದು 5 ಎಕರೆ ತೋಟ ಫಸಲಿ ಬರಬೇಕು ಅಂತ ಹಂತವಾಗಿ ಮಾಡಿರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಬರ್ತಾ ಇದೆ ಸರ್ ಫಸಲಿ. ಈ ಕೃಷಿ ಮಾಡ್ತಾ ಇದ್ದಂಥವ್ರು ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಈಗ ನಮಗೆ ಹೈನುಗಾರಿಕೆ ಅಂದರೆ ಇದು ಒಂದು ಫಸ್ಟ್ ಆಫ್ ಆಲ್ ನಾವು ಉದ್ಯಮ ಮಾಡಿರ್ತೀವಿ ಅನ್ನೋ ದೃಷ್ಟಿಯಲ್ಲ ಸರ್. ಇವತ್ತು ಅಪೌಷ್ಟಿಕತೆಯಿಂದ ಎಷ್ಟೋ ಮಕ್ಕಳು ಬಳಲ್ತಿದ್ದಾರೆ ದೇಶದಲ್ಲಿ. ಆ ಮಕ್ಕಳಿಗೆ ನಾವು ಒಂದು ಮಗುವಿಗೆ ದಿನ ಕನಿಷ್ಠ 100 ರಿಂದ 200 ml ಹಾಲು ಸಿಗ್ಬೇಕಂದ್ರೆ ಹೈನುಗಾರಿಕೆ ಮಾಡೋದ್ರಿಂದ ನಾವು ಪೌಷ್ಟಿಕಾಂಶ ಕೊಡಬಹುದಲ್ಲ ಅನ್ನೋ ಒಂದು ಮನಗಂಡು ದಿನಕ್ಕೆ 220 ಒಂದು ವರ್ಷಕ್ಕೆ ಸರಾಸರಿ 60,000 ಲೀಟರ್ ಹಾಲು ಹಾಕಿದ್ವಿ. ಎಷ್ಟು ಮಕ್ಕಳಿಗೆ ನಾನು ಈ ರೀತಿ ಹಾಲು ಕೊಡಬಹುದು ಅಂತ ಚಿಂತನೆ ಮಾಡಿದ್ವಿ ಸರ್. ಆಮೇಲೆ ಎಷ್ಟು ಟನ್ ನಮಗೆ ಕೊಟ್ಟಿಗೆ ಗೊಬ್ಬರ ಸಿಗುತ್ತೆ, ನಮ್ಮ ಭೂಮಿ ಫಲವತ್ತತೆ ಹೆಚ್ಚುತ್ತೆ, ಆಮೇಲೆ ನಿರುದ್ಯೋಗಿಗಳಿಗೆ ಎಷ್ಟು ಜನ ಕೆಲಸ ಕೊಡ್ಬೋದು, ಆಮೇಲೆ ಇದರಲ್ಲಿ ಜೊತೆಗೆ ಕರುಗಳ ಉತ್ಪಾದನೆ ಮಾಡಿ ನಾವು ಈ ಒಂದು ಲಾಭಾಂಶ ಕಂಡ್ಕೋಬಹುದು ಅಂತೇಳಿ ನಾವು ಆಸಕ್ತಿ ಕೊಟ್ಟಿ ಸರ್. ಈ ಹಸುಗಳಂದ್ರೆ ನಮ್ಮ ಈ ದೇಶಿ ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರೆ ಅಥವಾ ಮಿಶ್ರ ತಳಿ ಹಸುಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ? ಎಲ್ಲ ಮಿಶ್ರ ತಳಿನೇ HF. ಇತ್ತೀಚೆಗೆ 1-2 ನಾವು ಮಲೆನಾಡು ಗಿಡ್ಡು, ಗೀರು, ಆಮೇಲೆ ಹಳ್ಳಿಕಾರು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಅದರ ಗಂಜಲ ಉಪಯೋಗ ಆಗುತ್ತೆ ಅಂತೇಳಿ ಮಾಡ್ಕೊಂಡಿ ಸರ್. ರೈತನ ಮನೆಯಲ್ಲಿ ಹೈನುಗಾರಿಕೆ ಇಲ್ಲ ಅಂದರೆ ಅವನು ನಿರುದ್ಯೋಗ ಸಂಭವಿತ. ಯಾಕಂದರೆ 8 ಗಂಟೆಗೆ ಎದ್ದೇಳ್ತಾರೆ ಕೆಲಸ ಇಲ್ಲ ಅಂದರೆ. ನಮ್ಮ ದನಕರ ಕಟ್ಟಿಕೊಂಡಂಥ ವ್ಯಕ್ತಿ ಕನಿಷ್ಠ 4-5 ವರೆಗೆ ಎದ್ದೇಳ್ತಾನೆ. ಯಾಕಂದರೆ ಅದು ಕೆಲಸ ಮಾಡ್ಬೇಕಲ್ಲ ಅನ್ನೋ ಆಸಕ್ತಿಯಿಂದ ಈ ರೀತಿಯಿಂದಾಗಿ ನಾವು ಹೈನುಗಾರಿಕೆ ಅಳವಡಿಸ್ಕೊಂಡು ಸರ್. ಈ ಪ್ರಾರಂಭದಲ್ಲಿ ಎಷ್ಟು ಹಸು ಸಾಕಾಣಿಕೆ ಮಾಡೋದ್ರಿಂದ ಪ್ರಾರಂಭ ಮಾಡಿದ್ರಿ, ಈಗೆಲ್ಲ ಎಷ್ಟು ಹಸು ಸಾಕಾಣಿಕೆ ಮಾಡ್ತಾ ಇದ್ರ ಸರ್? ನಾವು ಸುಮಾರು 2 ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಸರ್. ಕೊನೆ 70 ಹಸು ತನಕ ಹೋದ್ವಿ. ಈಗ ನಮ್ಮಲ್ಲಿ ಇರ್ತಕ್ಕಂಥ 35 ಹಸು ಕೂಡ ಸರ್. ಯಾಕಂದ್ರೆ ಪ್ರೊಡಕ್ಷನ್ನು ನಮಗೆ ಹೆಣ್ಣುಗರುಗಳೇ ಜಾಸ್ತಿ ಹುಟ್ಕೊಂತ ಬಂದಾಗ ಅವುಗಳನ್ನೇ ನಾವು ಪಾಲನೆ ಮಾಡಿ ಹಸುಗಳು ಮಾಡ್ಕೊಂಡ್ವಿ. ಹಂಗಾಗಿ ನಮಗೆ ಉತ್ತಮವಾಗಿ ಕೈ ಹಿಡಿತು ಸರ್. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ ಮಾಡ್ತಾರಲ್ಲ, ಇದಕ್ಕೆಲ್ಲ ಪ್ರತ್ಯೇಕವಾಗಿ ಶೆಡ್ಡು, ಮನೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರ? ಒಂದು ಸರ್, ಇದಕ್ಕೆಲ್ಲ ಪ್ರತ್ಯೇಕವಾಗಿ ಶೆಡ್ ಮಾಡಿದ್ದೀವಿ. ಯಾವ ರೀತಿ ಅಂದರೆ ಪೂರ್ವ ಪಶ್ಚಿಮ ಗಾಳಿ ಬೀಸಬೇಕು, ಉತ್ತರ ದಕ್ಷಿಣಕ್ಕೆ ಬಿಲ್ಡಿಂಗ್ ಇರಬೇಕು, ಆಮೇಲೆ ಗ್ವಾಂದ್ಲಿ ಯಾವ ದಿಕ್ಕಿಗೆ ಇರಬೇಕು, ಬಾಲ ಯಾವ ರೀತಿ ಬೀಸಬೇಕು ಹಸುಗಳು, ನಮ್ಮ ಪೂರ್ವಜರು ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಅವಕ್ಕೆ ನಾವು 3 ಅಡಿ ಶೆಡ್ ಕಟ್ಟಿದ್ದೀವಿ, 3 ಅಡಿ ಹೈಟು. ಅದ್ರ ಮೇಲೆಲ್ಲ ಸೊಳ್ಳೆ ಪರದೆ ಮೆಸ್ ಹಾಕಿರೋದ್ರಿಂದ ಯಾವತ್ತೂ ಗಾಳಿ ಬೆಳಕು ಸುಗಮವಾಗಿ ಆಡ್ತಾ ಇರುತ್ತೆ. ಆಮೇಲೆ ನಾವು ಅವುಗಳಿಗೆ ಮೈ ತೊಳಿಲಿಕ್ಕೆ ಅಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ನೀರು ಕುಡಿಯೋಕ್ಕೂ ಗ್ವಾಂದ್ಲೆಯಲ್ಲೇ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಹಾಲು ಕರೆಯ ಮಿಷಿ ಯಂತ್ರೋಪಕರಣ ಅಳವಡಿಸ್ಕೊಂಡಿದ್ವಿ. ಅದರ ಸಹಾಯದಿಂದ ನಾವು ಹಾಲು ಕರಿತೀವಿ. ಮತ್ತು ಹಸುಗಳಿಗೆ ಜಾರಬಾರದಂತೇಳಿ ಮ್ಯಾಟು ಸಹ ಹಾಕಿದ್ವಿ ಸರ್. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ ಮಾಡ್ತಾ ಇದ್ರಲ್ಲ, ಎಲ್ಲ ನೀವು ಸ್ವಂತ ಬಂಡವಾಳನೇ ಹಾಕಿ ಹಸು ಸಾಕಾಣಿಕೆ ಮಾಡ್ತಾ ಇದ್ರ ಅಥವಾ ಯಾವುದಾದ್ರೂ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಪಡ್ಕೊಂಡಿದ್ದೀರಾ ಸರ್? ಈ ಹಿಂದೆ ನನಗೆ ಹಲವಾರು ಬ್ಯಾಂಕ್ಗಳು ನನ್ನ ಕೈ ಹಿಡಿದವೆ. ಪ್ರಾಥಮಿಕ ಗ್ರಾಮೀಣ ಬ್ಯಾಂಕು ಕೈ ಹಿಡಿದಿತ್ತು. ನಂತರ HDFC ಬ್ಯಾಂಕಲ್ಲೂ ಸಾಲ ಮಾಡಿದ್ವಿ. ಅವೆಲ್ಲ ತೀರುವಳಿ ಆದ್ಮೇಲೆ ಈಗ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಲ್ಲಿ ಹೈನುಗಾರಿಕೆ ಸಾಲ ತೆಗೆದುಕೊಂಡಿದ್ದೀವಿ. ಕಡಿಮೆ ಬಡ್ಡಿನ ಸಹಾಯ ಪಡೆದು ನಾವು ಈ ಮುಂದುವರಿಸ್ತಾ ಇದೆ ಸರ್. ಈಗ ಹೈನುಗಾರಿಕೆಯಲ್ಲಿ ಹೆಚ್ಚು ಆದಾಯ ಪಡಿಬೇಕು, ಇದನ್ನ ಲಾಭದಾಯಕ ಮಾಡಬೇಕಂದ್ರೆ ಒಂದು ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ. ಇದರೆಲ್ಲ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರ ಸರ್? ಈಗ ನಾವು ಸುಮಾರು ದಿನಕ್ಕೆ ನಮಗೆ 10-15 ಲೀಟರ್ ಹಾಲು ಕೊಡುವಂತ ಹಸು ಆದ್ರೆ ನಾವು ಖರ್ಚು ವೆಚ್ಚ ತೆಗೆದು ನಮಗೆ ಇಂತಿಷ್ಟು ಲಾಭಾಂಶ ಉಳಿಯೋ ವ್ಯವಸ್ಥೆ ಮಾಡ್ಕೋಬಹುದು. ಆ ದೃಷ್ಟಿಯಿಂದ ನಾವು ಒಳ್ಳೆ ಹಸುನೇ ಫಸ್ಟ್ ಆಯ್ಕೆ ಮಾಡ್ಕೊಂತೀವಿ. ಆಯ್ಕೆ ಮಾಡ್ಕೊಂಡ್ಮೇಲೆ ಅವುಗಳ ಚಲನ ವಲನ ಅಬ್ಸರ್ವ್ ಮಾಡಬೇಕು. ನಮ್ಮ ಹಸು ಏನಾರ ಆರೋಗ್ಯವಾಗಿದೆಯೋ ಇಲ್ಲೋ ಇದನ್ನ ನೋಡ್ಕೊಂಡು ಅವಕ್ಕೆ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆಯಿಂದ ನಾವು ಕನಿಷ್ಠ ವರ್ಷಕ್ಕೆ ಒಂದು ಸೂಲ್ ಪಡೆದ್ರೆ ಅದರಿಂದ ಲಾಭಗಳು ಗಂಟ್ಕಂತೀವಿ ಅನ್ನೋ ಮನದಟ್ಟಿದ್ರಿಂದ ನಾವು ಅದನ್ನ ಮಾಡಿದ್ವಿ ಸರ್. ಈಗ ಹುಲ್ಲು ಆಹಾರ ಪದ್ಧತಿ ಯಾವ ರೀತಿ ಇರುತ್ತೆ ಇದಕ್ಕೆ ಸರ್? ಇದಕ್ಕೆ ಒಣ ಹುಲ್ಲು ಪ್ರತ್ಯೇಕವಾಗಿ ಕೊಡ್ತೀವಿ, ಹಸಿ ಹುಲ್ಲು ಬೇರೆ ಪ್ರತ್ಯೇಕ ಕೊಡ್ತೀವಿ ಸರ್. ಒಣ ಹುಲ್ಲು ಕನಿಷ್ಠ ಪಕ್ಷ 3 ಟೈಮ್ ಕೊಟ್ರೆ, ಹಸಿ ಹುಲ್ಲು 2 ಟೈಮ್ ಕೊಡಿ. ಹಸಿ ಹುಲ್ಲು ಅಂದ್ರೆ ಎಲ್ಲ ನೀವೇ ಬೆಳ್ಕೊಂತೀರಾ ಏನು ಹೊರಗಡೆಯಿಂದ ಕೊಂಡ್ಕೊಂಡ್ಬರ್ತೀರಾ? ನಾವು ನಮ್ಮಲ್ಲಿ ಬೆಳಿತೀವಿ ಸರ್. ನಮ್ಮಲ್ಲಿ Co3 ಅಂತ ಬೆಳಿತೀವಿ, Co5 ಅಂತ ಇದೆ. ಇಲ್ಲ ಅಂದ್ರೆ ನಮಗೆ ಕೇಸರಿ ಜೋಳ ಅಂತ ಇರುತ್ತೆ ಸರ್, ಈ ಮೇವನ್ನ ನಾವು ಬೆಳ್ಕೊಂತೀವಿ ಸರ್. ಈಗ ಒಟ್ಟು ಈ ಸಂದರ್ಭಕ್ಕೆ ಎಷ್ಟು ಹಸುಗಳು ಸಾಕಾಣ್ ಎಷ್ಟು ಹಸುಗಳಿದಾವೆ ನಿಮ್ಮ? ನಮ್ಮಲ್ಲಿ ಈಗಿರ್ತಕ್ಕಂಥ 35 ಸರ್. ಎಲ್ಲ ನಿಮ್ಮ ಮನೆಯಲ್ಲೇ ಹುಟ್ಟಿ ಬೆಳೆದಂತವ ಅಥವಾ ಇವುಗಳನ್ನು ಕೊಂಡ್ಕೊಂಡ್ಬಂದಿರೋದು? ನಮ್ಮಲ್ಲಿ ಇರ್ತಕ್ಕ ಅಷ್ಟು ನಮ್ಮಲ್ಲಿ ಹುಟ್ಟಿ ಬೆಳೆದ ಹಸುಗಳು ಸರ್. ನಾವು ಖರೀದಿ ತರಲ್ಲ ಸರ್, ಖರೀದಿ ತರದಿಂದ ರೈತ ನಷ್ಟಕ್ಕೆ ಗುರಿ ಹಾಕನೆ. ನಮ್ಮಲ್ಲಿ ಇರ್ತಕ್ಕಂಥ ಪ್ರೊಡಕ್ಷನ್ ಆದರೆ ಯಾವುದೇ ಥರ ತೊಂದರೆ ಆಗಲ್ಲ. ಆಮೇಲೆ ಪ್ರತಿಯೊಂದು ಹಸುಗಳಿಗೆ ನಾವು ಇನ್ಸೂರೆನ್ಸ್ ಅಳವಡಿಸಿರ್ತೀವಿ ಸರ್. ಇದಕ್ಕೆಲ್ಲ ಸಾಕಷ್ಟು ರೋಗಗಳು ಕಂಡು ಬರ್ತಾವೆ ಕೆಲವು ಸಾರಿ ನಾವು ಎಷ್ಟು ಜನ ನೋಡ್ಕೊಂಡ್ರು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಸರ್? ನಾವು ಕಾಲುಬಾಯಿ ಲಸಿಕೆನ ಮುಂಜಾಗ್ರತವಾಗಿಸ್ತೀವಿ ಸರ್. ಇತ್ತೀಚೆಗೆ ಬಂದಂಥ ಗಂಟು ರೋಗ ಅದಕ್ಕೂ ಮುಂಜಾಗ್ರತವಾಗಿ ಇಂಜೆಕ್ಷನ್ ಮಾಡಿದ್ವಿ. ಅಂಥವು ಯಾವುದೇ ನಮ್ಗೆ ಕಂಡು ಬಂದಿಲ್ಲ. ಆಮೇಲೆ ನಮಗೆ ಇನ್ಸೂರೆನ್ಸ್ ಇರೋದ್ರಿಂದ ಯಾವುದೇ ಹಸು ಸತ್ರು ನಮಗೆ ಯಾವುದೇ ತರಹ ನಷ್ಟ ಆಗಲ್ಲ. ಯಾಕಂದ್ರೆ ರೈತನಿಗೆ ಅದು ಇನ್ಸೂರೆನ್ಸ್ ಮತ್ತೆ ಕೈ ಹಿಡಿಯುತ್ತೆ. ನಾವು ಅದನ್ನು ಅಳವಡಿಸ್ಕೊಂಡ್ರಿಂದ ನಾವು ಯಾವುದೇ ತರಹದ ನಷ್ಟಕ್ಕೆ ಗುರಿ ಆಗಲ್ಲ ಅನ್ನೋ ಒಂದು ವಿಶ್ವಾಸ ಸರ್. ಈಗ ದೊಡ್ಡ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಕೆಲವು ರೈತರು 2-3 ಹಸು ಸಾಕಾಣಿಕೆ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಈಗ 35 ಹಸು ಸಾಕಾಣಿಕೆ ಮಾಡಬೇಕಂದ್ರೆ ಸಾಕಷ್ಟು ಜನ ಬೇಕಾಗುತ್ತೆ. ಎಲ್ಲ ಎಷ್ಟು ಜನ ಇದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಸರ್? ಈಗ 2 ಹಸು ಇದ್ರು ಅಷ್ಟೇ ಕೆಲಸ ಮಾಡಬೇಕು, 35 ಹಸು ಇದ್ರು ಅಷ್ಟೇ ಕೆಲಸ ಮಾಡಬೇಕು. ಹಂಗಾಗಿ ಜಾಸ್ತಿ ಲಾರ್ಜ್ ಸ್ಕೇಲ್ ಮಾಡಿದ್ರೆ ಕಡಿಮೆ ಲೇಬರ್ ನಿಂದ ಕೆಲಸ ಮಾಡಬೇಕು. 2-3 ಹಸು ಇದ್ದಂದ್ರೆ ಅದಕ್ಕೆ ಬರತಕ್ಕಂಥ ಆದಾಯ ಅದಕ್ಕೆ ಇರುತ್ತೆ, ಇದಕ್ಕೆ ಬರೋ ಆದಾಯ ಇದಕ್ಕಿರುತ್ತೆ. ನಮ್ಮಲ್ಲಿ ಏನ್ ಮಾಡಿದ್ವಿ, ಈ ಸರಳ ಪದ್ಧತಿ ಮಾಡಿದ್ವಿ. ಗ್ವಾನ್ಲೆಯಲ್ಲೇ ನೀರು ಕುಡಿಸೋ ವ್ಯವಸ್ಥೆ, ಗ್ವಾನ್ಲೆಯಲ್ಲೇ ಮೇವು ಹಾಕೋ ವ್ಯವಸ್ಥೆ ಇರೋದ್ರಿಂದ ಹಸುಗಳು ಹೊರಗಡೆ ಹೊಡ್ಕೊಂಡು ಹೋಗಬೇಕಂದ್ರೆ ಜನ ಜಾಸ್ತಿ ಬೇಕು. ಈ ಹಸುಗಳು ಈ ವಾತಾವರಣಕ್ಕೆ ಹೊರಗಾಗಿ ಅಡ್ಡಾಡಿಸೋಕ್ಕಾಗಲ್ಲ. ನಿಂತಲ್ಲೇ ಸಾಕಾಣಿಕೆ ಮಾಡೋದ್ರಿಂದ ವೆಚ್ಚ ಮತ್ತು ಲೇಬರ್ ಕಾಸ್ಟ್ ಕಮ್ಮಿ ಆಗುತ್ತೆ ಸರ್. ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಸಿಗುತ್ತೆ ಸರ್? ಈಗಿರ್ತಕ್ಕಂಥ ಪ್ರತಿ ದಿನ 100 ಲೀಟರ್ ಹಾಲು ಸರ್. ಅಷ್ಟು ನಾನು ಹೇಳಿದ ಅಷ್ಟು ಹಸು ಕರೆಯಲ್ಲ, ಹಾಲು ಕರೆಯುವಂಥ ಹಸು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಈಗ 10 ಹಸು ಅಷ್ಟೇ ಸರ್. ಉಳಿದವೆಲ್ಲ ಮಣಕುಗಳು ಕರುಗಳು ಸರ್. ತುಂಬ ಹಸುಗಳು ನಾನು ಮಾರಾಟ ಮಾಡಿದ್ದೆ ನಾನು, ಯಾಕಂದ್ರೆ ಹಸು ಮಾರಾಟದಿಂದ ನಮಗೆ ಲಾಭ ಬರಬೇಕು, ಸಗಣಿಯಿಂದ ಮಾರಾಟದಿಂದ ಲಾಭ ಬರಬೇಕು, ಹಾಲು ಮಾರಾಟದಿಂದ ಲಾಭ ಬರಬೇಕು. ಇದನ್ನು ಮಣ್ಕಂಡ ನಾವು ಪ್ರತಿ ವರ್ಷ 1-8 ಹಸು ಮಾರಾಟ ಮಾಡ್ತೀವಿ ಸರ್. ಈಗ 100 ಲೀಟರ್ ಹಾಲು ಸಿಗ್ತಾ ಇದೆಯಲ್ಲ, ಅಲ್ಲೇ ನಿಮ್ಮೂರಲ್ಲೇ ಡೈರಿ ಇದೆಯಾ ಬೇರೆ ಪಕ್ಕದ? ನಮ್ಮೂರಲ್ಲೇ ಡೈರಿ ಇದೆ ಸರ್. ನಾ ಶಿವಮೊಗ್ಗ ಹಾಲು ಕೊಟ್ಟದ್ದು, ಅಲ್ಲಿಗೆ ಸಪ್ಲೈ ಕೊಡ್ತೀನಿ. ಈಗೆಲ್ಲ ಏನ್ ರೇಟ್ ಕೊಡ್ತಾ ಇದಾರೆ ಸರ್? ಈಗಿರ್ತಕ್ಕಂಥ 30 ರೂಪಾಯಿ ಲೀಟರ್ ಇದೆ ಸರ್. 30 ರೂಪಾಯಿ ಇದು ಸಿಕ್ಕರೆ ಸರ್ಕಾರ ಪ್ರೋತ್ಸಾಹನ 5 ರೂಪಾಯಿ ಸೇರಿ 35 ರೂಪಾಯಿ ಸಿಗುತ್ತೆ. ನಮ್ಮ ಕೃಷಿಕರು ಇದನ್ನ ಕೆಲವು ಸಾರಿ ಲಾಭದಾಯಕ ಮಾಡ್ಕೋಬೇಕಂದ್ರೆ ಯಾವ ಕಡೆ ಹೆಚ್ಚು ಗಮನ ಕೊಡ್ಬೇಕಾದ ಹೈನುಗಾರಿಕೆಯಲ್ಲಿ ಸರ್? ಇದರಲ್ಲಿ ಹೆಚ್ಚು ಲಾಭದಾಯಕ ಮಾಡ್ಬೇಕಂದ್ರೆ ಹಸುಗಳ ಒಂದು ಖರೀದಿಯಿಂದ ಹಿಡಿದು ಅವುಗಳ ಪೋಷಣೆ ಹಿಡಿದು ಅವುಗಳ ತಿಂಡಿಯಿಂದ ಹಿಡಿದು ಆ ಹಸಿಮೇವಿನಿಂದ ಹಿಡಿದು ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಲಾಭಾಂಶ ಕಂಡ್ಕೊಂಡಕ್ಕೆ ರೈತ ಅರ್ಹನಿರ್ತಾನೆ. ಇದನ್ನ ಗಮನದ ಹರಿಸ್ತಾನೆ. ನಾನು 2 ಹಸು ಕಟ್ಟಿದ್ದೀನಿ ಅಂತೇಳಿ ಕಟ್ಟಿ ಯಾವ್ದಾರ ಊರು ಫಂಕ್ಷನ್ಗಳಿಗೆ ಹೋದ್ರೆ ಯಾವ ಕಾರಣಕ್ಕೂ ಲಾಭಾಂಶ ಮಾಡೋಕ್ಕಾಗಲ್ಲ. ಕೆಲ ಪೋಷಕಾಂಶ ಆಹಾರ ಕೊಡ್ತೀವಿ ಅಂತಂದ್ರೆ ಈ ಡೈರಿ ಫುಡ್ ಅದೆಲ್ಲ, ಅದು ಪ್ರತಿ ದಿವಸ ಎಷ್ಟು ಕೊಡ್ತೀರಾ, ಎಷ್ಟು ಸರಿ ಕೊಡ್ತೀರಾ ಸರ್? ನಾವು ಅದು ಹಾಲು ಕರಿಯ ಸಾಮರ್ಥ್ಯ ಮತ್ತು ಗಾತ್ರಕ್ಕೆ ಅನುಗುಣವಾಗಿ ಮಾಡ್ತೀವಿ ಸರ್. ಅತಿ ಹೆಚ್ಚು ಹಾಲು ಕೊಡೋ ಹಸುನೇ ಒಂದು ಬೇರೆ ಕಡೆ ಮಾಡ್ಕೊಂಡಿರ್ತೀವಿ, ಅದು ಮೀಡಿಯಂ ಇರತಕ್ಕಂಥವ್ನು ಪ್ರತ್ಯೇಕ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲಕ್ಕೂ ಸಮ ಪ್ರಮಾಣ ಕೊಟ್ಟರೆ ನಾವು ಲಾಸಿ ಬರ್ತೀವಿ. ಅದರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಕೆಟ್ಗಳು ಮಾಡ್ಕೊಂಡಿರ್ತೀವಿ, ಅಷ್ಟು ಕೊಡ್ತೀವಿ ಸರ್. ನಾವು ಕರು ಹಾಕಿದಾಗ ಹೆಣ್ಣು ಕರುಗಳನ್ನ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಗಂಡು ಕರುಗಳು ಏನ್ ಮಾಡ್ತೀರಾ ಸರ್? ಹೆಣ್ಣು ಕರುಗಳನ್ನ ನಮಗೆ ಮತ್ತು ಅನಿವಾರ್ಯ ಸಾಕಾಣಿಕೆ ಮಾಡ್ತೀವಿ. ಗಂಡು ಕರನ್ನು ಯಾರಾದರೂ ನಾವು ಸಾಕಾಣಿಕೆ ಮಾಡ್ಕೊಂತೀವಿ ಅಂತಂದ್ರೆ ಬಂದರೆ ಅವ್ರಿಗೆ ನಾವು ಕೊಡ್ತೀವಿ ಸರ್. ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲ ಸರ್ ನಮಗೆ ಕೊಡ್ರಿ ಅಂತಾರೆ, ನಾವು ಕೊಡ್ತೀವಿ. ಯಾಕಂದ್ರೆ ನಾವು ಬೇರೆ ಯಾವುದಕ್ಕೂ ಕೊಡಬಾರ್ದನ್ನೋ ಉದ್ದೃಷ್ಟಿಯಿಂದ ನಾವು ಅವರಿಗೆ ಸಾಕಾಣಿಕೆಯರಿಗೆ ಕೊಡ್ತೀವಿ ಸರ್. ಈ ಹೈನುಗಾರಿಕೆ ಮಾಡೋಂಥ ರೈತರು ವಿಮೆ ಮಾಡಿಸ್ಬೇಕು, ಇನ್ಸೂರೆನ್ಸ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರೆ ಅದರಿಂದ ಮುಂದೆ ಅನುಕೂಲ ಆಗುತ್ತೆ, ಏನಾದರೂ ಚತುರ್ಯದಿಂದ ಸಾವು ಸಂಭವಿಸಿದಾಗ ಅಂತಂದರೆ, ಈ ಥರ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಅಂತೀರಾ? ಸರ್, ನೂರಕ್ಕೆ ನೂರು ಅನುಕೂಲ. ಯಾಕಂದ್ರೆ ಹಸು ಸತ್ತಾಗ ರೈತನಿಗೆ ಮತ್ತೆ ಹಣಕಾಸಿನ ಕೊರತೆ ಮುಂದ್ ಬರುತ್ತೆ. ಮತ್ತು ಸಾಲ ಮಾಡಿ ಹಸು ತಂದಿರ್ತಾನ, ಸತ್ತು ಮತ್ತೊಂದು ಹಸು ತರ್ಬೇಕಂದ್ರೆ ಅವನ ನಷ್ಟ ಗುರಿ ಹಾಕಾನೆ, ಇನ್ ಮುಂದೆ ಈ ವೃತ್ತಿನೇ ಬೇಡ ಅನ್ನುವಷ್ಟು ಬೇಸರ ಬರ್ತದೆ. ಅದಕ್ಕಾಗಿ ನಾವು ಇನ್ಸೂರೆನ್ಸ್ ಅಳವಡಿಸ್ಕೋಬೇಕು. ಇದಕ್ಕೆ ನಮ್ಮ ಶಿವಮೊಗ್ಗ ಹಾಲು ಒಕ್ಕೂಟ ಮತ್ತು ಸರ್ಕಾರದಿಂದಲೂ ಅನುಕೂಲಗಳಿದ್ದಾವೆ. ಇನ್ಸೂರೆನ್ಸ್ ಅಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ, ಸದ್ಬಳಕೆ ಮಾಡ್ಕೋಬೇಕು ಸರ್. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರಲ್ಲ, ಎಲ್ಲಾದ್ರೂ ಏನು ತರಬೇತಿ ತಗೊಂಡಿದ್ರೆ, ಅಥವಾ ಏನಾದರೂ ಪ್ರಗತಿಪರ ರೈತರು ಹಸು ಸಾಕಾಣಿಕೆ ಮಾಡೋಂಥ ರೈತರು ಮನೆಗಳಿಗೆ ಹೋಗ್ಬಿಟ್ಟು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳು ಪಡ್ಕೊಂಡಿದ್ರೆ ಯಾವ ರೀತಿ ಮಾಡಿದ್ರಿ? ಸರ್, ನಮ್ಮ ಮನೆಯಲ್ಲಿ ಪೂರ್ವಜರಿಂದಲೂ ಹಸು ಸಾಕಾಣಿಕೆ ನಮಗೆ ಒಂದು ಸರ್. ಎರಡನೇದು ನಮ್ಮ ಬ್ರದರ್ ಒಬ್ಬರು ಸೀನಿಯರ್ ಇನ್ಸ್ಪೆಕ್ಟರ್ ಇರೋದ್ರಿಂದ, ಇನ್ನೊಂದು ನಮಗೆ ಆಸಕ್ತಿದಾಯಕರು ಯಾರು ಒಳ್ಳೆ ಪಿಕ್ಚರ್ ಐತೆ ಅಂದ್ರೆ ನೋಡಕ್ಕೆ ಹೆಂಗೆ ಹೋಗ್ತಾರೆ. ನಾವು ಯಾರಾದರೂ ಆಸಕ್ತಿದಾರ ರೈತ ಮಾಡಿದೇನೆಂದರೆ ನನ್ನಲ್ಲಿ ಏನು ನ್ಯೂನ್ಯತೆ ಇದೆ, ಅವರಲ್ಲಿ ಏನಿದೆ ಅದನ್ನ ಅಳವಡಿಸ್ಕೋಬೇಕಲ್ಲ ಅನ್ನೋ ಆಸಕ್ತಿಯಿಂದ ನಾನು ನೋಡೋಕ್ಕೂ ಒಂದು ಅಭ್ಯಾಸ ಆಯ್ತು ಸರ್. ಆಮೇಲೆ ನಮಗೆ ಕೃಷಿ ಮೇಳಗಳು ತೋಟಗಾರಿಕೆ ಯಾವುದೇ ಇದ್ದರೂ ಅಲ್ಲೊಂದು ಹೈನುಗಾರಿಕೆ ವಿಷಯ ಇದ್ದೇ ಇರ್ತದಂತ ನಾವು ಭಾಗವಹಿಸ್ತೀನಿ ಸರ್. ನಾವು ಒಟ್ಟು ಪ್ರತಿ ದಿವಸ 100 ಲೀಟರ್ ಹಾಲು ಸಿಗೋದ್ರಿಂದ ಈ ಹಾಲನ್ನೆಲ್ಲ ಕೈಯಿಂದನೇ ಕರೀತಾರೆ ಅಥವಾ ಏನಾದರೂ ಮಿಷಿನ್ ಇಟ್ಕೊಂಡಿದ್ರೆ? ಇಲ್ಲ ಸರ್, ಯಂತ್ರೋಪಕರಣದಲ್ಲಿ ನಾವು ಕರೆಯೋದು ಸರ್. ಯಂತ್ರೋಪಕರಣದಿಂದ ಹಾಲು ಕರೆಯೋದ್ರಿಂದ ಹಸುಗೆ ಯಾವುದೇ ರೀತಿ ತೊಂದರೆ ಆಗಲ್ವಾ? ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ಕೆಲವು ನಾನು ಹಸು ಕಟ್ಟಿದಾಗ ಹೇಳಿದ್ರು ಹಾಲಿನ ಮಿಷಿನ್ ಹಾಕೋದ್ರಿಂದ ರಕ್ತ ಬರ್ತದೆ, ಅವೆಲ್ಲ ಸುಳ್ಳು. ಹಾಲಿನ ನಾಳನೇ ಬೇರೆ, ರಕ್ತನಾಳನೇ ಬೇರೆ ಇರ್ತದೆ. ರಕ್ತನಾಳ ಏನಾದರೂ ಸ್ಕ್ರಾಚ್ ಆಗಿ ಒಡೆದಿದ್ರೆ ಅನಿವಾರ್ಯ ರಕ್ತ ಮಿಕ್ಸ್ ಹಾಲು ಬರ್ಬೋದು ವಿನಃ ಯಾವುದೇ ಕಾರಣ ಯಂತ್ರೋಪಕರಣ ಬಳಸೋದ್ರಿಂದ ಯಾವುದೇ ಹಸುಗಳಿಗೆ ತೊಂದರೆ ಇಲ್ಲ. ಮನುಷ್ಯ ಕೈಯಿಂದ ಕರೆಯೋದ್ರಿಂದ ಕೈಯಲ್ಲಿ ಉಗುರಿರ್ತವೆ, ಕ್ಲೀನ್ ಇರಲ್ಲ, ಸ್ವಚ್ಛತೆ ಇರಲ್ಲ, ಇನ್ನೂ ತೊಂದರೆ ಆಗ್ಬೋದು ವಿನಃ ಈ ರೀತಿ ಬಳಸೋದು ಉತ್ತಮ ಯಂತ್ರೋಪಕರಣ. ಈಗ ಬರೀ ಹಾಲನ್ನೇ ಮಾರಾಟ ಮಾಡ್ತಾರೆ, ಕೆಲವು ರೈತರು ಹಾಲಿನ ಮೌಲ್ಯವರ್ಧನೆ ಮಾಡಿ ಮಜ್ಜಿಗೆ ಮೊಸರು ತುಪ್ಪ ಬೆಣ್ಣೆ ಈ ಥರ ಮಾಡಿದಾಗ ಇನ್ನೂ ಹೆಚ್ಚು ಲಾಭ ಬರುತ್ತೆ ಅಂತಾರೆ, ಆ ಥರ ಏನಾದರೂ ಮಾಡ್ತಾ ಇದ್ರಾ ನೀವು? ಇಲ್ಲ ಸರ್, ಅವನ್ನೆಲ್ಲ ಮಾಡೋಕ್ಕೆ ನಮ್ಮಲ್ಲಿ ಸಾಕಷ್ಟು ಸಮಯ ಜಾಗ ತಾಳ್ಮೆ ಬೇಕು. ಸ್ವಂತ ಮಾರ್ಕೆಟಿಂಗ್ ಮಾಡೋ ಎಬಿಲಿಟಿ ಇಲ್ಲದಕ್ಕೆ ನಾವೇನು ಮಾಡ್ತೀವಿ, ನಮ್ಮ ಮಾತೃಸಂಸ್ಥೆಯಾದ ಶಿವಮೊಗ್ಗ ಹಾಲು ಒಕ್ಕೂಟಕ್ಕೆ ನಾವು ಸಪ್ಲೈ ಕೊಡ್ತೀವಿ ಸರ್. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವು ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಸಗಣಿ ಸಿಗುತ್ತೆ, ಅದನ್ನೇ ನಿಮ್ಮ ಜಮೀನಿಗೆ ಕೊಡ್ತಾರೆ, ಅದನ್ನು ಮಾರಾಟ ಮಾಡ್ತೀನಿ. ನಾನು ಒಂದು ವರ್ಷ ನಾನು ನಮ್ಮ ಜಮೀನು ಬಳಕೆ ಮಾಡ್ಕೊಂಡಿದ್ದೀನಿ, ಒಂದು ವರ್ಷ ಮಾರಾಟ ಮಾಡ್ತೀನಿ ಸರ್. ಕನಿಷ್ಠ ನಮಗೆ 100 ಲೋಡ್ ಸಗಣಿ ಗೊಬ್ಬರ ಆಗುತ್ತೆ. 1 ಲೋಡ್ ಸಗಣಿ ಗೊಬ್ಬರ ನಮ್ಮಲ್ಲಿ ಇವತ್ತು 5-6 ಸಾವಿರ ರೂಪಾಯಿ ಇತ್ತು ಸರ್. ಈ ರೀತಿಯಿಂದ ತಿಪ್ಪೆ ಮಾರಾಟದಿಂದ ನಮಗೆ ಲಾಭದಾಯಕ. ಪ್ರತಿ ವರ್ಷ ಭೂಮಿ ಉಣಿಸೋ ಅವಶ್ಯಕತೆ ಇಲ್ಲ. ಆ ಗಿಡಗಳಿಗೆ 1 ವರ್ಷಕ್ಕೆ ಎಷ್ಟು ಪೋಷಕಾಂಶಗಳು ಬೇಕೋ ಅಷ್ಟು ಕೊಟ್ಟರೆ ಸಾಕು ಸರ್. ಹಾಗಾಗಿ ನಾವು 1 ವರ್ಷ ಬಳಕೆ ಮಾಡ್ಕೊ 1 ವರ್ಷ ಕೊಡ್ತೀವಿ ಸರ್. ಈಗ ಸಗಣಿ ಮಾರೋದು ಲಾಭದಾಯಕ ಅಂತೀರ? ಹೌದೌದು, ಲಾಭದಾಯಕ. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ಹುಲ್ಲು ಬೇಕಾಗುತ್ತೆ. ಹುಲ್ಲೆಲ್ಲ ನೀವೇ ಬೆಳ್ಕೊಂತೀರ ಹೊರಗಡೆಯಿಂದ ಕೊಂಡ್ಕೊಂತೀರ? ಸರ್, ಒಣ ಹುಲ್ಲು ನಮ್ಮಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಸರ್. ಭದ್ರಾ ಅಚ್ಚುಕಟ್ಟು ಪ್ರದೇಶ ಇರೋದ್ರಿಂದ ನಾವು ಅದು ಕಚ್ಚಾ ವಸ್ತು ಬೇಗ ಸಿಗುತ್ತೆ. ನಾವು 1-3 ಎಕರೆ ಹಸಿ ಹುಲ್ಲು ಬೆಳ್ಕೊಂತೀವಿ ಸರ್. ಹಾಗಾಗಿ ನಮ್ಗೆ ಸಂಪೂರ್ಣ ಮೇವು ಸಿಗುತ್ತೆ. ಏನೇನು ಹುಲ್ಲು ಕೊಡ್ತೀರ ಸರ್? ರಾಗಿ ಹುಲ್ಲು, ಭತ್ತ ಹುಲ್ಲು, ಕೇಸರಿ ಜೋಳದ ಹುಲ್ಲು, ಕೋಫೈ ಕೋತ್ರಿ ಹುಲ್ಲು ಕೊಡ್ತೀವಿ ಸರ್. ಅದ್ರ ಒಟ್ಟು ಈಗ ಒಂದು ತಿಂಗಳಿಗೆ ನಿಮಗೆ ಎಷ್ಟು ಖರ್ಚು ಬರುತ್ತೆ, ಈ ಹೈನುಗಾರಿಕೆ ಮಾಡೋದ್ರಿಂದ ಎಷ್ಟು ಆದಾಯ ಬರುತ್ತೆ? ಸರ್, ನಮಗೆ ಖರ್ಚು ತೆಗೆದು ತಿಂಗಳಿಗೆ ನಾವು ಕನಿಷ್ಠ 30,000 ರೂಪಾಯಿ ಆದಾಯ ಸಿಗುತ್ತೆ ಸರ್. ಒಬ್ಬ ವ್ಯಕ್ತಿ ಈಗ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಮ ಹಳ್ಳಿಯಲ್ಲಿ ನಮ್ಮ ಎದುರಿಗೆ ಕಣ್ಣೆದುರಿಗೆ ಲಾಭಾಂಶ ಕಂಡ್ಕೋಬೋದು ಅಂತೇಳಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ ಸರ್. ಖರ್ಚು ಅಂದರೆ ಯಾವ್ಯಾವ ಥರ? ಏನು ಲೇಬರು ಮತ್ತು ಅದಕ್ಕೇನಾದರೂ ಆಹಾರ ಹುಲ್ಲು ಇದ್ರದ್ದೆಲ್ಲ ಸೇರಿ ಖರ್ಚು ಬರುತ್ತೆ? ಹೆಂಗೆ ಲೇಬರ್ದು ಕಾಸ್ಟು, ಮೇವನ್ನು ಟ್ರಾನ್ಸ್ಪೋರ್ಟಿಂಗ್ ಮಾಡೋದು, ಮೇವು ಹಸಿ ಹುಲ್ಲು ಕೊಯ್ಕೊಂಬರ್ಕೋದು ಲೇಬರ್ ಕಾಸ್ಟು, ಆಮೇಲೆ ಇದು ತಿಂಡಿ ಖರ್ಚು ಇವನ್ನೆಲ್ಲ ಕಳೆದು ನಮ್ಮಲ್ಲಿ ಏನು ಸಿಸ್ಟಮ್ ಮಾಡಿಕೊಂಡೆ, 1 ಒಪ್ಪತ್ತಿಂದು ಲೇಬರ್ಗೆ ಹೋದ್ರೆ ಒಪ್ಪತ್ತಿ ನಮಗುಳಿಲಿ ಅನ್ನೋ ಪದ್ಧತಿ ಮಾಡಿದ್ವಿ ಸರ್. ಪ್ರತಿ ದಿವಸ ಇವನ್ನೆಲ್ಲ ನಿರ್ವಹಣೆ ಮಾಡ್ಲಿಕ್ಕೆ ಎಷ್ಟು ಜನ ಲೇಬರ್ ಬೇಕಾಗುತ್ತೆ? ಸರ್, ನಮ್ಮಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಈಗ 2 ಲೇಬರ್ರು, ನಾನು ಮತ್ತು ನನ್ನ ಮಗ 4 ಜನ ಮೇಂಟೈನ್ ಮಾಡ್ತೀವಿ ಸರ್. ಇಷ್ಟೊಂದು ಹಸುಗಳನ್ನ 4 ಜನ ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಆಗಲ್ವಾ? ಯಾವುದೇ ರೀತಿ ಕಷ್ಟ ಏನಾಗಲ್ಲ ಸರ್, ಮಾಡ್ತೀವಿ. ಈಗ ಈ ಹೈನುಗಾರಿಕೆಯಿಂದ ಇಷ್ಟೊಂದು ಆದಾಯ ಇರಬೇಕಾದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಶೆಡ್ ಕಟ್ಟಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಏನಾದರೂ ಇದೆಯಾ? ಸರ್, ಇದೆ. ಇವತ್ತು ಹಾಲಿಗೆ ಒಳ್ಳೆ ರೇಟ್ ಬಾರದೇ ಇರೋದ್ರಿಂದ ನಾವು ಇರೋದನ್ನು ನಮ್ಮ ಭೂಮಿಗೆ ಸಗಣಿ ಮತ್ತು ಗಂಜಲದ ಅವಶ್ಯಕತೆ ಇರೋದ್ರಿಂದ ಇದನ್ನು ಹೆಚ್ಚು ಮಾಡೋಕ್ಕೆ ಆಸಕ್ತಿ ಇಲ್ಲ ಸರ್. ಹೆಚ್ಚು ಮಾಡಿದ್ದನ್ನು ಡೌನ್ ಮಾಡಿದ್ವಿ. ಹಾಲಿಗೆ ಇವತ್ತಿನ ರೇಟು ಯಾವುದೇ ಕಾರಣಕ್ಕೂ ರೈತನಿಗೆ ಸಂತೃಪ್ತಿ ತರಲ್ಲ. ನಮ್ಮ ಮುಂದಿನ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸಗಣಿಗೆ ಬೇಡಿಕೆ ಬಂದರೆ ಏನಾದರೂ ಮುಂದೆ ಲಾಭದಾಯಕ ಆಗ್ಬೋದನ್ನು ದೃಷ್ಟಿಯಿಂದ ಇಟ್ಕೊಂಡಿವಿ. ಯಾವ ರೀತಿ ಅಂದ್ರೆ ಇವಾಗೆಲ್ಲ CNG ಬಂಕ್ಗಳಾಗಿದ್ವೆ, CNG ಬಂಕ್ ಎಲ್ಲ ನಡೀತಿರೋದೇ ಸಗಣಿಯಿಂದ. ಅಲ್ಲಿ ಟನ್ ಗಟ್ಟಲೆ ಸಗಣಿ ಖರೀದಿ ಮಾಡ್ಕೊಂತಾರೆ. ಆ ಒಂದು ಟನ್ ಇಷ್ಟು ಸಗಣಿಗೆ ಆದಾಯ ಬರ್ತದೆ ಅನ್ನೋ ನಂಬಿಕೆ ಇದ್ರ ಮೇಲೆ ನಾವು ಮುಂದುವರಿಸ್ಬೋದು. ಹಂಗಾಗಿ ನನ್ನ ಒಂದು ಅನಿಸಿಕೆ, ನಮ್ಮ ಕರ್ನಾಟಕದ ರಾಜ್ಯದ ಎಲ್ಲ ರೈತ ಬಾಂಧವರ ಪರವಾಗಿ ನಮ್ಮ ರಾಜ್ಯ ಸರ್ಕಾರದವರು ಕನಿಷ್ಠ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಕನಿಷ್ಠ ಒಂದು 3-4 CNG ಘಟಕಗಳನ್ನ ಹಾಕಿ ರೈತರಿಗೆ ಆದಾಯಕ್ಕೆ ಅನುಗುಣ ಮಾಡಿಕೊಡ್ಬೇಕು ಅನ್ನೋ ಒಂದು ಆಶೆ. ಈಗ ಹಾಲಿಗೆ ಸಿಗ್ತಕ್ಕಂತ ದರ ನಮ್ಗೇನು ಸಂತೋಷ ತಂದು ಕೊಡ್ತಿಲ್ಲ ಅಂತಂದ್ರೆ, ಕೊನೆ ಪಕ್ಷ 1 ಲೀಟರ್ಗೆ ಎಷ್ಟು ರೂಪಾಯಿ ಸಿಕ್ಕರೆ ಅನುಕೂಲ ಅಂತ? ಈಗ ನಮ್ಮ ಈಗಿರ್ತಕ್ಕಂಥ ವ್ಯವಸ್ಥೆಗೆ 1 ಲೀಟರ್ 50 ರೂಪಾಯಿ ಸಿಕ್ಕರೆ ಅನುಕೂಲ ಸರ್. ಈಗ ನೀವೇನ ರೈತರು 50 ರೂಪಾಯಿ ಸಿಕ್ಕರೆ ಅನುಕೂಲ ಅಂತಾರೆ, ಈ ಕೊಂಡ್ಕೊಂಡು ಉಪಯೋಗಿಸಂತ ಗ್ರಾಹಕರು ನಮ್ಗೆ ತುಂಬಾ ದುಬಾರಿ ಅಂತಾರೆ. ಸರ್ ದುಬಾರಿ ಅಂದರೆ ನಾವು ಗ್ರಾಮೀಣ ಪ್ರದೇಶಗಳಲ್ಲೂ ನಾವು ಅವ್ರ ಅಣ್ಣ ತಮ್ಮಗಳೇ, ಬೇರೆ ಇರಲ್ಲ. ಸಿಟಿಯಲ್ಲಿರೋರು ಅವರು ನಮ್ಮ ಸಹೋದರರೇ. ಅಲ್ಲಿ ಅವ್ರು ಕೊಡ್ತಾರಂದ ತಕ್ಷಣಕ್ಕೆ ನಮಗಿಲ್ಲ, ಅವ್ರಿಗೆ ಆದಾಯ ಜಾಸ್ತಿ ಇರ್ತಾರೆ ಕೊಡ್ತಾರೆ. ಇಲ್ಲಿ ನಮ್ಮದು ಪರಿಸ್ಥಿತಿ ಏನೈತಿ, ಇವತ್ತು ರೈತರ ಹಳ್ಳಿಗಳನ್ನ ಯಾರು ಹಸು ಕಟ್ಟಕ್ತಾ ಇರಲ್ಲ, ಯಾರು ಒಕ್ಕಲ್ತನ ಮಾಡಕ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು ನಿಭಾಯಿಸಬೇಕಾದಂತ ಐತಿ. ಇವತ್ತು ಹೇಳ್ಬೇಕಂದ್ರೆ ನೀರಿನ ಬಾಟ್ಲಿ 30 ರೂಪಾಯಿ ಐತಿ, ಹಾಲು ನಾವು ಇಷ್ಟೆಲ್ಲ ಕಾಯಿಸಿ ಕರಗಿಸಿ ಮಾಡಿ ಪರಿಶುದ್ಧವಾದ ಹಾಲು ಅಂದ್ರೆ ಪರಿಶುದ್ಧ ಅಂತದಕ್ಕೆ ಇವತ್ತು 30 ರೂಪಾಯಿ ಐತಿ. ಆಮೇಲೆ ಇವತ್ತು ಯಾವ್ದಾದ್ರು ಜ್ಯೂಸ್ಗಳು ಬಂದಿದ್ದಾವೆ, ಅವುಗಳೆಲ್ಲ ರೇಟ್ಗಳು ಇವತ್ತು 100 ರೂಪಾಯಿ 200 ರೂಪಾಯಿ ಹಿಂಗೈತಿ. ಅವುಗಳೆಲ್ಲ ಲೆಕ್ಕ ಹಾಕಿದ್ರೆ ಇದು ಬಹಳ ಉತ್ತಮ ಅಲ್ಲ, ಆರೋಗ್ಯಕ್ಕೆ ಉತ್ತಮ. ಇದರಿಂದ ಮನುಷ್ಯನ ಕ್ಯಾಲ್ಸಿಯಂ ಬೋನ್ಸ್ ಸವಿತಾ ಇದಾವೆ. ಹಾಲು ಯಾಕೆ ಬೇಕಂದ್ರೆ ಮನುಷ್ಯನಲ್ಲಿ ಕ್ಯಾಲ್ಸಿಯಂ ಬೇಕು. ದಿನ ಪ್ರತಿಯೊಬ್ಬ ಮನುಷ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ದಿನ 1 ಲೀಟರ್ ಹಾಲು ಕುಡಿಬೇಕು. ಆ ಒಂದು ಮಟ್ಟ ಐತಿ. ಆ ಒಂದು ಸೇವನೆಯಿಂದ ಅವನು ಇಷ್ಟಕ್ಕಂದು ಪರಿಶುದ್ಧವಾದ ಕೊಡ್ತಾ ಇದಾರೆ ಅಂದಾಗ ಅದಕ್ಕೆ ಯಾಕೆ ನಾವು ದುಡ್ಡು ಕೊಡಬಾರದು ಅನ್ನೋ ಒಂದು ಚಿಂತನೆ ಮಂಥನ ನಡೆಯಬೇಕು ಅನ್ನೋ ಒಂದು ಅಭಿಲಾಷೆ. ಅಂದ್ರೆ ನಮ್ಮ ರೈತರು ಈ ಕೃಷಿ ಜೊತೆಗೆ ಈ ತರ ಒಂದು ಯಾವ್ದೇ ಉಪಕಸಬು, ಹೈನುಗಾರಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಯಾವ್ದಾದ್ರು ಒಂದು ಉಪಕಸಬಿದ್ರೆ ಅನುಕೂಲ ಅಂತೀರಾ? ಸರ್ 100ಕ್ಕೆ 100 ಉಪಕಸಬಿದ್ರೆ ಒಳ್ಳೆ ಸಾ. ರೈತನ ಬೆನ್ನೆಲುಬು ಹೈನುಗಾರಿಕೆ. ಅದರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ದಿನ ಮನೆಗೆ ಬರ್ತಕ್ಕಂಥ ಖರ್ಚುಗಳು, ರೇಷನ್ ಇರ್ಬೋದು, ಹಾಲಿರ್ಬೋದು, ಬೆಣ್ಣೆ, ಮಜ್ಜಿಗೆ, ಸ್ಕೂಲ್ ಫೀಸ್ ಇರ್ಬೋದು, ಸಣ್ಣ ಪುಟ್ಟ ಸೊಪ್ಪು ತರಕಾರಿ ತನಕಂದ್ರೆ ಯಾರಾದ್ರೂ ಕೇಳಬೇಕಾಯ್ತು 20 ಇವೆಲ್ಲದನ್ನು ಈ ಹೈನುಗಾರಿಕೆ ಒಡೆದಾಗ್ತದೆ. ಮೂಲ ಬಂಡವಾಳ ಇನ್ನು ನೇರವಾಗಿ ಸಿಗೋದ್ರಿಂದ ರೈತ ಸದೃಢ ಆಗ್ತಾನೆ ಅನ್ನೋ ವಿಶ್ವಾಸ. ನೀವು ಇಷ್ಟೊಂದು ಆಸಕ್ತಿಯಿಂದ ಈ ಕೃಷಿ ಜೊತೆಗೆ ಹೈನುಗಾರಿಕೆ ತೊಡಕೊಂಡು ಬಹಳ ಲಾಭದಾಯಕವಾಗಿ ಮಾಡ್ತಾ ಇದ್ರೆ, ಈಗ ನೋಡಿದ್ರು ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತ ಅಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸೇರ್ತಾರೆ ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಒಬ್ಬ ವ್ಯಕ್ತಿ ಭೂಮಿ ಬಂದಿದೆ ಅಂದ ತಕ್ಷಣ ಅವನೇನ್ ಮಾಡೋ ಕಾನ್ಸೆಪ್ಟ್ ಅಂದ್ರೆ, ನಾನು ಈ ನನ್ನ ಊರು ನನ್ನ ದೇಶ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ಅನ್ಬೇಕು ಯಾವ್ದಾದ್ರು ಮಾಡ್ಲಿ. ಇವತ್ತು ನಮಗೆ ಯುವಕರು ರಸ್ತೆ ಬದಿಯಲ್ಲಿ ಬೀಡಾ ಶೆಡ್ ಮುಂದೆ ಕಾಲ ಕಳೆಯ ಬದಲಿ ಈ ಸೇವೆ ಮಾಡೋದು ಮುಖ್ಯ ಅನ್ನೋ ನನ್ನೊಂದೇ ಉದ್ದೇಶ. ಹಾಗಿದ್ರೆ ಇಷ್ಟು ವರ್ಷದ ಒಂದು ಈ ಕೃಷಿ ಬದುಕು ಹೈನುಗಾರಿಕೆ ನಿಮ್ಗೆ ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ? ಸರ್ ನನ್ನ ದಾವಣಗೆರೆ ಜಿಲ್ಲೆಯಲ್ಲಿ ದೇವರಾಜ ಅತ್ತಿಗೆರೆ ಅಂದ್ರೆ ಯಾರಿಗೂ ಗೊತ್ತಾಗಲಿಲ್ಲ. ನನ್ನನ್ನು ಇಡೀ ದಾವಣಗೆರೆ ಜಿಲ್ಲೆ ಕರ್ನಾಟಕದ ಉದ್ದಗಲಕ್ಕೂ ನನ್ನ ಗುರುತಿಸಿದವು ಹೈನುಗಾರಿಕೆ. ನಾನು 2 ಹಸು ಸಾಕಾಣಿಕೆ ಮಾಡಿದ ತಕ್ಷಣಕ್ಕೆ ಪ್ರಸಾರ ಭಾರತಿಯಲ್ಲಿ ಹಲವಾರು TV ಮಾಧ್ಯಮಗಳು ಬಂದಿ, ನಾನು ಹಲವಾರು ಪತ್ರಿಕೆ ಬಂದಿ, ನಾನು ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಿನಿ. ಅದಕ್ಕೆ ಮೂಲ ಕಾರಣ ನಮ್ಮ ಹಸು, ಅದಕ್ಕೆ ನಾನು ಅದನ್ನು ನಂಬಿದ್ದೀನಿ ಸರ್. ಇವತ್ತು ಬಾಯದ ಮನುಷ್ಯ ಮೋಸ ಮಾಡಬಹುದು, ಇವು ಹಸು ಯಾವತ್ತು ಮೋಸ ಮಾಡಲ್ಲ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನಮ್ದು ಅತ್ತಿಗೆರೆ ದೇವರಾಜ್ ಡೈರಿ ಫಾರಂ ಕಲ್ಲೇಶ್ವರ ಡೈರಿ ಫಾರಂ ಮಾಲೀಕರನ್ನು ಯಾರಾದರೂ ನೋಡ್ಬೇಕನ್ನ ಆಸಕ್ತರು ನಮ್ಮನ್ನ ಫೋನಲ್ಲಾದ್ರೂ ಸಂಪರ್ಕಿಸಬಹುದು. ಇಲ್ಲ ಅಂದ್ರೆ ನಮಗೆ ನೇರವಾಗಿ ನಮ್ಮ ಫಾರ್ಮಿಗೆ ಇಷ್ಟು ಜನ ಬರ್ತಾ ಇದೀವಿ ಅಂದ್ರೆ ನಾವು ಇರ್ತೀವಿ. ಒಬ್ಬರೇ ವ್ಯಕ್ತಿಗೆ ನಾನು ಹೇಳಕ್ಕೂ ಅಷ್ಟೇ ಶ್ರಮ ಆಕತಿ, 100 ಜನಕ್ಕೆ ಹೇಳಕ್ಕೂ ನನಗೆ ಅಷ್ಟೇ ಶ್ರಮ ಆಕತಿ. ಅದಕ್ಕೆ ಆಸಕ್ತಿ ಯಾರಾದ್ರೂ ನನಗೆ ಫೋನ್ ಮಾಡಿ ಮುಂಚೆನೆ 3-4 ದಿವಸ ಮುಂಚೆ ತಿಳಿಸಿ, ಸರ್ ನಿಮ್ಮ ಫಾರಂ ಭೇಟಿ ಕೊಡ್ತೀವಿ, ಇರ್ತೀರ ಅಂದ್ರೆ ನಾವು ಇರ್ತೀವಿ ಸರ್, ಅದ್ರ ನಮ್ಮ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಸರ್. ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9444-93-452 ಸರ್. ರೈತ ಬಾಂಧವರೇ, ಅತ್ತಿಗೆರೆಯ ಪ್ರಗತಿಪರ ಕೃಷಿಕರಾದ HK ದೇವರಾಜ್ ಅವರ ಮೊಬೈಲ್ ಸಂಖ್ಯೆ 9499393-4542. ಬಹಳ ಸಂತೋಷ ದೇವರಾಜ್ ಅವರೇ, ಇದುವರೆಗೂ ನಿಮಗೆ ಕೃಷಿ ಜೊತೆಗೆ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹೈನುಗಾರಿಕೆ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಅತ್ತಿಗೆರೆ ಗ್ರಾಮದ ಕೃಷಿಕ HK ದೇವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಕೆಳಗರೆ ಗಮನಿಸಿ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ದಿನಾಂಕ 30/11/2022 ಬುಧವಾರ ಸಂಜೆ 6:51 ಪ್ರಸಾರವಾಗಲಿದೆ. ವಿಷಯ ಒಳನಾಡು ಮೀನು ಸಾಕಾಣಿಕೆಯಲ್ಲಿ ನವೀನ ತಾಂತ್ರಿಕತೆಗಳು ಹಾಗೂ ಅವಕಾಶಗಳು. ಚಿತ್ರದುರ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳಲ್ಲಿ ಮೀನು ಸಾಕಾಣಿಕೆಗೆ ಇರುವ ಅವಕಾಶಗಳು, ಮೀನು ಸಾಕಾಣಿಕೆಯಲ್ಲಿ ಅನುಸರಿಸಬಹುದಾದ ನವೀನ ತಾಂತ್ರಿಕತೆಗಳು ಹಾಗೂ ಲಾಭದಾಯಕವಾಗಿ ಮೀನು ಸಾಕಾಣಿಕೆ ಹೇಗೆ ಮಾಡಬಹುದು ಇನ್ನೂ ಮುಂತಾದ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು